ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಅರೇ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹಸಿರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಲ್ಲಿ ತುಂಬಿದೆ, ಇದನ್ನು ಹಾಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಇದೀಗ ಕೇಳೋಣ, ಅಡಿಕೆಯಲ್ಲಿ ಮಿಶ್ರ ಬೆಳೆಯಾಗಿ ವೀಳ್ಯದೆಲೆ ಕೃಷಿಯ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಗೊಡಬನಹಾಳು ಗ್ರಾಮದ ಕೃಷಿಕ ಜಿಎಂ ಸುರೇಶಪ್ಪ ಅವರೊಂದಿಗೆ ಸಂದರ್ಶನವನ್ನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಚಿತ್ರದುರ್ಗ ತಾಲೂಕಿನ ಗೊಡಬನಹಾಳು ಗ್ರಾಮದ ಹಿರಿಯ ಕೃಷಿಕರಾದಂತಹ ಜಿಎಂ ಸುರೇಶಪ್ಪ ಅವರನ್ನು ಮಾತಾಡಿಸ್ತಾ ಇದ್ದೀವಿ. ಅವರ ಒಂದು ಕೃಷಿಯಲ್ಲಿ ಲಾಭದಾಯಕವಾಗಿ ಈ ಒಂದು ವೀಳ್ಯದೆಲೆ ಕೃಷಿಯನ್ನ ಯಾವ ರೀತಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ, ಇದ್ರ ಜೊತೆಗೆ ಇನ್ನಿತರ ಯಾವ ಯಾವ ಬೆಳೆಗಳನ್ನ ಬೆಳೀತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸುರೇಶಪ್ಪ ಅವರೇ. ನಮಸ್ಕಾರ ಸರ್. ಸುರೇಶಪ್ಪ ಅವರೇ, ಈ ಒಂದು ಕೃಷಿ ಬದುಕು ಅಂತಂದ್ರೆ ನೀವು ಎಷ್ಟನೇ ವಯಸ್ಸಿನಿಂದ ಮಾಡ್ತಾ ಇದ್ರ? ಸಾಮಾನ್ಯ ನಾವು 20 ವರ್ಷದಿಂದ ಮಾಡ್ತಾ ಇದೀವಿ ಸರ್. ಈಗ ಚಿಕ್ಕ ವಯಸ್ಸಿನಲ್ಲಿ ಅಂದ್ರೆ ಬಾಲ್ಯದಲ್ಲಿ ವಿದ್ಯಾಭ್ಯಾಸ ಈ ತರ ಮಾಡ್ಲಿಲ್ವಾ? ಮಾಡಿದ್ವಿ, SLC ತನಕ ಮಾಡಿದ್ವಿ. ಅದಾದ ನಂತರ ವ್ಯವಸಾಯಕ್ಕೆ ನಿಂತ್ವಿ. ತಂದೆಯವರು ಮರಣ ತೀರ್ಕೊಂಡ್ರು, ಅವ್ರ ಮನೆಯಲ್ಲಿ ನಾವೇ ಹಿರಿಯ ಮಗ ಸರ್, ನಾವು ಮಾಡಕ್ ನಿಂತ್ವಿ ವ್ಯವಸಾಯ. ಈಗ ನಿಮ್ ಕಾಲದಲ್ಲಿ ವಿದ್ಯಾಭ್ಯಾಸ ಸ್ವಲ್ಪ ಮಟ್ಟಿಗೆ SSLC ತನಕ ಓದಿದ್ರೆ ಕೆಲಸಗಳು ಸಿಗ್ತಾ ಇತ್ತು, ಸರ್ಕಾರಿ ಕೆಲಸ. ಯಾಕೆ ನೀವು ಪ್ರಯತ್ನ ಮಾಡಲಿಲ್ಲ ವಿದ್ಯಾಭ್ಯಾಸಕ್ಕೆ? ಮನೆಯ ನೋಡೋರಿರಲಿಲ್ಲ, ಮತ್ತೆ ಇದು ಆಳು ಅದು ಆಳು, ಮತ್ತೆ ಅನ್ನದ ಮಾರ್ಗ ಬೇಕಲ್ಲ ತಾಯಾರಂತ ಇದ್ರಲ್ಲ, ಹಂಗಾಗಿ ವ್ಯವಸಾಯಕ್ಕೆ ನಿಂತ. ಎಷ್ಟು ಜನ ಅಣ್ಣ ತಮ್ಮಂದಿರ ನೀವು? 3 ದಿವಸ ಸರ್. ಈಗ ನಿಮ್ ತಂದೆಯವರು ಈ ಕೃಷಿ ಬದುಕ ಮಾಡ್ತಾ ಇದ್ರ? ಹ್ಞೂ, ವ್ಯವಸಾಯನೇ ಮಾಡ್ತಿದ್ರು ತಂದೆಯವರು. ಈಗೆಲ್ಲ ಒಗ್ಗೂಡಿ ಕೃಷಿ ಜೀವನ ಮಾಡ್ತಾ ಇದ್ರೆ ಬೇರೆ ಬೇರೆ ಆಗಿದ್ರ? ಇಲ್ಲ, ಒಟ್ಟಿಲೇ ಇದೀವಿ ಸರ್. ಒಟ್ಟಿಲೇ ವ್ಯವಸಾಯ ಮಾಡ್ಕೊಂಡು ಒಂದು ಕುಟುಂಬದಾಗ ಎಲ್ಲರೂ ಓದಿ ಫ್ಯಾಮಿಲಿ. ಸುರೇಶಪ್ಪ ಅವರೇ, ಒಟ್ಟಾರೆ ಈಗ ಎಲ್ಲ ಅಣ್ಣ ತಮ್ಮ ತಂದೆ ತಾಯಿ ಎಲ್ಲ ಒಗ್ಗೂಡಿ ಈ ಕೃಷಿ ಜೀವನ ಮಾಡ್ತಾ ಇದ್ರಲ್ಲ, ಏನನ್ಸುತ್ತೆ ಈ ಕೃಷಿ ಜೀವನ? ಏನ್ ಮಾಡಿದ್ರೆ ಒಳ್ಳೇದು ಅನ್ಸಿಸ್ತಾ, ಮತ್ತೆ ಇದ್ ಬಿಟ್ಟರೆ ನಮಗೆ ಬೇರೆ ಏನು ಇಲ್ಲ. ವ್ಯವಸಾಯನೇ ನಾವು ಅವಲಂಬಿಸ್ಕೊಂಡು ಜೀವನ ನಡ್ಸ್ಕೊಂಡು ಹೋಗೋದು. ಸ್ವಲ್ಪ ದಿನ ಬಳಕೆ ಖರ್ಚು ಹೆಚ್ಚಕ್ಕೆ ತಿಂಗಳಿಗೆ ಒಂದ್ಸರಿ ನೌಕರಿ ದುಡ್ಡು ಸಿಕ್ಕಂಗೆ ಸಿಗುತ್ತೆ. ಎಲೆ ಬಳ್ಳಿ ಮಾಡಿದ್ವಿ, ಆಮೇಲೆ ಇಟ್ಟು ತೋಟ ಮಾಡ್ಕೊಂಡಿದ್ವಿ, ಬೆದ್ಲಾಸಾಯನೂ ಮಾಡಿದ್ವಿ, ಮೆಕ್ಕೆಜೋಳ ಅದು ಬೆಳಿತೀವಿ, ಆಮೇಲೆ ಅಲ್ಲಿ ಸ್ವಲ್ಪ ತರಕಾರಿ ಮಾಡ್ತೀವಿ, ಬೀನ್ಸು ಅಂತ ಬಲ್ ಇದ್ರೆ ಬೆಳಿತಿದ್ವಿ. ಈಗ ಸ್ವಲ್ಪ ಕರೆಂಟ್ನ ಅಭಾವ ಆಗತ್ತೆ, ಕೂಲರ್ ಸಿಗಲಿದ್ದರಿಂದ ಬಿಟ್ಟಿದ್ವಿ ಸರ್. ಈಗ ತರಕಾರಿ ಅಂತಂದ್ರೆ ಯಾವ್ಯಾವ ತರಕಾರಿಗಳನ್ನ ಹೆಚ್ಚಾಗಿ ಬೆಳೀತಾ ಇದ್ರಿ ನೀವು? ಬೀನ್ಸು, ಬದನೆ, ಮೆಣಸಿನ ಗಿಡ ಬೆಳೆದ್ವಿ, ಬೀಟ್ರೂಟ್ ಬೆಳೆದ್ವಿ, ಕ್ಯಾರೆಟ್ ಬೆಳೆದ್ವಿ ಸರ್. ಕ್ಯಾರೆಟ್ನೇ ಒಳ್ಳೆ ಲಾಭದಾಯಕ ಕಂಡ್ವಿ. ನಾವು ಜೈತಿ ಗಂಡ ಹೆಂಡತಿ ಮಕ್ಕಳು ಎಲ್ಲ ಸೇರ್ಕೊಂಡು ದುಡಿಯೋದ್ರಿಂದ ಒಂದು ಎಕರೆ 3-4 ಲಕ್ಷ ಗಟ್ಟಲೆ ದುಡಿಮೆನೂ ಮಾಡಿದೀವಿ ಸರ್. ಮತ್ತೆ ಈಗ ತರಕಾರಿ ಬೆಳೆ ಯಾಕೆ ಬೆಳೀತಾ ಇಲ್ಲ? ಅದೇ ಸರ್, ಈಗ ಸ್ವಲ್ಪ ನಮ್ಮ ಜೊತೆ ಕೂಲರ್ ಸಿಗಲ್ಲ, ಅನ್ನೊಂದು ನಾವೇ ಮಾಡ್ಕೊಂಡು ಹೋಗಕ್ ಸರ್, ಹಂಗಾಗಿ ಸ್ವಲ್ಪ ತೊಂದರೆ. ಅಲ್ಲಿ ಸ್ವಲ್ಪ ಮಾಡ್ಕೊಂಡಿದ್ವಿ, ಬೀನ್ಸ್ ಹಾಕಕ್ ಶುರು ಮಾಡಿದ್ವಿ, ಜಮೀನು ಅದ ಮಾಡ್ಕೊಂಡು. ಆನಂತರ ಮೆಣಸಿನ ಗಿಡ ಹಾಕ್ತಿದ್ವಿ, ಅದ್ ರೇಟ್ ಡೌನ್ ಆಗ್ಬಿಡ್ತು, ಮಾಡಿದ ಕೂಲಿನೂ ಮಾಡ್ದಂಗಾಗಿ ಅದೇ ಜಮೀನಿಗೆ ಕ್ಯಾರೆಟ್ ಹಾಕ್ತಿವಿ ಸರ್. ಈಗ ಮೆಣಸಿನಕಾಯಿ ಅಂತಂದ್ರೆ ಏನ್ ಬ್ಯಾಡಿಗೆ ಮೆಣಸಿನ ಮಾಡಿದ್ರೆ ಏನು? ಇಲ್ಲೇ ಲೋಕಲ್ ಸೀಡ್ಸ್? ಇಲ್ಲೇ ಲೋಕಲ್ ಸೀಡ್ಸ್. ನಾವು ಸ್ವಂತ ಕಾರ್ ಒಯ್ತಿದ್ವಿ, 2000 ರೂಪಾಯಿ ಕೆಜಿ ಬೀಜ ತಂದು, ಈಗ ಅವನ್ ಬಿಟ್ವಿ, ಇಲ್ಲೇ ಲೋಕಲ್ ಬೀಜನೇ ಮಾಡ್ಕೊಂತಿದ್ವಿ, ಈಗ ಅದನ್ನು ಬಿಟ್ವಿ ವರ್ಷ, ಅದ್ರ ಬದ್ಲಿ ಕ್ಯಾರೆಟ್ ಹಾಕ್ತಿವಿ ಸರ್. ಈಗ ಕ್ಯಾರೆಟ್ ನಲ್ಲಿ ಒಳ್ಳೆ ಲಾಭ ಕಂಡ್ವಿ ಅಂತ ಹೇಳಿದ್ರ, ಯಾವ ರೀತಿ ಕೃಷಿ ಮಾಡಿದ್ರ ನೀವು, ಅದರಲ್ಲಿ ಲಾಭ ಕಾಣ್ಬೇಕಂದ್ರೆ? ಅದು ಲಾಭ ಕಾಣ್ಬೇಕು ಅಂದ್ರೆ ಸರ್, ಒಳ್ಳೆ ರೇಟ್ ಸಿಕ್ತು ನಮಗೆ, 4,000, 4,400, 500, ಆಮೇಲೆ ಚೀಲ ಚಾರ್ಜು ಕಮಿಷನ್ ಎಲ್ಲ ಕೊಟ್ರು ನಮ್ಗೆ 2,500 ರೂಪಾಯಿ ಉಳಿಯತ್ ಸರ್ ಕ್ವಿಂಟಲ್. ಹಂಗಾಗಿ ನಾವು ಒಳ್ಳೆ ಲಾಭದಾಯಕ ಕಂಡ್ವಿ ಸರ್. ಈಗ ಕ್ಯಾರೆಟ್ ಅಂತಂದ್ರೆ ಸಾಮಾನ್ಯವಾಗಿ ವರ್ಷದ ಯಾವ ಕಾಲದಲ್ಲಿ ಬೆಳೀತೀರ ಹೆಚ್ಚಾಗಿ ನೀವು? ಈಗ ಹೆಚ್ಚಾಗಿ ಒಂದು 6 ವರ್ಷದಿಂದ ಬೆಳೀತಾ ಇದೀವಿ ಸರ್. ಅದಕ್ಕಿಂತ ಮುಂದೆ ಅಲ್ಲಿ ಸ್ವಲ್ಪ ಬೆಳೆಯೋರು ನಾವು, ಇದನ್ನ ನೋಡ್ಕೊಂಡು ಇಲ್ಲೇ ನಮ್ಮ ಚಿತ್ರದುರ್ಗದಲ್ಲೇ ಮಾರ್ಕೆಟ್ ಓಪನ್ ಮಾಡಿದಾರೆ ಸರ್. ಹಂಗಾಗಿ ನಾವು ಹೆಚ್ಚಾಗಿ ಈಗಲೂ ಬೆಳೆಯಕ್ಕತ್ತೀವಿ. ಅಂದ್ರೆ ಬೇಸಿಗೆ ಕಾಲದಲ್ಲಿ ಬೆಳೀತೀರ ಮಳೆಗಾಲದಲ್ಲಿ ಬೆಳೀತೀರ ಸರ್? ಮಳೆಗಾಲದಾಗೆ, ಬೇಸಿಗೆಗೆ ಬೂದು ರೋಗ ಬಿದ್ದ್ಬಿಡು ಸರ್, ಮೂಡ್ಲುಗಾಳಿಗೆ ತಡೆಯೋದಿಲ್ಲ. ಹಂಗಾಗಿ ಮಳೆಗಾಲ ಮುಂಗಾರಿ ಮೂಡ್ಲುಗಾಳಿ ಪೊಡ್ಲುಗಾಳಿ ತಿರಿಕೆಂತು ಸಣ್ಣ ಮಳಿಗೆ ಬೆಳಿತೀವಿ ಸರ್. ಚೆಲ್ಲಿ ನೀರುಳ್ಳಿ ಚೆಲ್ಲಿದಂಗೆ ಚೆಲ್ಲಿ ಅದ ಮಾಡಿ ಮಟ್ಟಿ 20 ದಿನ ಹಾಕ್ಲು ಕಳೆ ಕೀಳ್ಬೇಕು ಸರ್, ಒಂದು ಪಟ್ ಫಸ್ಟು. ಆನಂತರ ಎಳ್ಳನೇ ಕಳೆ, ಆಮೇಲೆ ಗೊಬ್ಬರ ಏನು ಬೇಕಾಗಲ್ಲ ಸರ್, ಮುಂದಾಗೆ ಎಲ್ಲ ರೆಡಿ ಮಾಡ್ಕೋಬೇಕು ಬೀಜ ಹಾಕೋದ್ಕಿಂತ ಮುಂದಾಗೆ, ಆಮೇಲೆ ಹಾಕಿದ್ರೆ ಅಂತ ಇದು ಬರಲ್ಲ ಸರ್, ಕೆಟ್ಟೋಗ್ಬಿಡುತ್ತೆ. ಒಟ್ಟಾರೆ ಎಷ್ಟೆಕರೆ ನಿಮಗೆ ಕೃಷಿ ಭೂಮಿ ಇದೆ? ಕೃಷಿ ಭೂಮಿ ಸಹ 10 ಎಕರೆ ಇದೆ ಸರ್. ಈಗ 10 ಎಕರೆ ಒಂದೇ ಫ್ಲಾಟ್ ಬರುತ್ತೆ ಬೇರೆ ಬೇರೆ ಕಡೆ ಇಲ್ಲ ಸರ್, ಬೇರೆ ಬೇರೆ ಇದೆ ಸರ್, 3 ಸರ್ವೆ ನಂಬರ್ ಅದಾವ ಸರ್. ಈಗ 10 ಎಕರೆ ನೀರಾವರಿ ಬರುತ್ತಾ? ಇಲ್ಲ ಸರ್, 1.5 ಎಕರೆ ನೀರಾವರಿ ಬರುತ್ತೆ. ಅದ್ರ ತೋಟ ಮಾಡಿದ್ವಿ, ಅನಂತರ ಎಲೆ ಬಳ್ಳಿ ಮಾಡಿದ್ವಿ, ಕಡ ಸುತ್ತಿಗೆ ಈಟ ಓಟ ಬಾಳೆ ಹಾಕೊಂಡಿದ್ವಿ ಸರ್. ಹಂಗಾಗಿ ಮತ್ತೆ ಎಕ್ಸ್ಟ್ರಾ ಜಮೀನ್ಗೆ ಕ್ಯಾರೆಟ್ ಬೀಟ್ರೂಟ್ ಬೆಳಿತೀವಿ ಸರ್. ಈಗ ನಿಮ್ ಭಾಗದಲ್ಲಿ ಹೆಚ್ಚಾಗಿ ಅಡಿಕೆ ಬೆಳಿತಾ ಇದಾರೆ ಅಂತದ್ರಲ್ಲ, ನೀವು ಒಂದ್ ಸ್ವಲ್ಪ ಮಟ್ಟಿಗೆ ವಿಳೆದೆಲೆ ಅಂದ್ರೆ ಎಲೆ ಬಳ್ಳಿ ಬೆಳಿಬೇಕಂತ ಯಾಕೆ ಅನಿಸ್ತು? ಅದೇ ಸರ್, ಎಲ್ಲ ನೋಡಿದ್ವಿ, ನಮ್ಮ ಬೆಳ್ಳಿ ನೋಡಿ ಕಡೆ ನೆಂಟರ್ ನೋಡಿದ್ವಿ. ಆಮೇಲೆ ನಾವು ಮದುವೆ ಇಲ್ಲಿ ಹತ್ರಹಳ್ಳಿ ಅನ್ಯಾಳ್ಸ, ಹಂಗಾಗಿ ಅಲ್ಲಿ ಬೆಳಿತಿದ್ರು. ಇದು ಬೆಳೆದ್ರೆ ನಮ್ ಖರ್ಚು ವೆಚ್ಚಕ್ಕೆ ಅನುಕೂಲ ಅಲ್ಲ ಅಂತೇಳಿ ಅದ್ ಮಾಡಿದ್ವಿ ಸರ್. ಅನುಕೂಲ ಆಗುತ್ತ ಸರ್, ಅದು ತಿಂಗಳ ಕೆಲಸ ಮಾಡ್ಬೇಕು ಸರ್. ಹಸು ಮಗನ್ ಸಾಕ್ತಿಂಗ್ ಸಾಕಿದ್ರೆ ಒಳ್ಳೇದಾಗುತ್ತೆ ಸರ್. ಈಗ ವೀಳ್ಯದೆಲೆ ಅಂತಂದ್ರೆ 1 ಎಕರೆ ಹಾಕಿದ್ರೆ? 1 ಎಕರೆಗೆ ಹಾಕಿದೀವಿ ಸರ್, 800 ಗುಣೆ ಇದೆ ಸರ್. ಈಗ ಮಣ್ಣು ಯಾವ ತರ ಇರಬೇಕು ವೀಳ್ಯದೆಲೆ ಒಳ್ಳೆ ಉತ್ತಮವಾಗಿ ಇಳುವರಿ ಬರಬೇಕು ಅಂದ್ರೆ? ಕೆಂಪು ಮಣ್ಣು ಬೇಕು ಸರ್. ಕೆಂಪು ಮಣ್ಣು ಕಟ್ಗೋಡಿಸ್ಬೇಕು, ಹೊರಗಿನಿಂದ ಒಳ್ಳೆ ಬಿಳಿಚೆ ಬರಬೇಕು ಮಾಡ್ಬೇಕು ಅಂದ್ರೆ ಕಟ್ಟ ಸರ್ ಇಲ್ಲಿ ಹತ್ರ ಇದೆ ಸರ್ ಜಮೀನು. ಅಂದ್ರೆ ಬೇರೆ ಮಣ್ಣು ಹೊಡಿಬೇಕಂತ? ಬೇರೆ ಮಣ್ಣು ನೋಡಿದ್ರೆ ಒಳ್ಳೆ ಎಲೆ ಕೊಳ್ಳರಿಗೆ ಮಾರ್ಕೆಟ್ನಾಗೆ ವ್ಯಾಪಾರ ಚೆನ್ನಾಗುತ್ತೆ ಸರ್. ಈಗ ಕೆಂಪು ಮಣ್ಣಿಗೆ ಬೇರೆ ಮಣ್ಣು ಅಂತ ಅಂದ್ರೆ ಯಾವ ತರ ಮಣ್ಣು ಹೊಡಿಬೇಕು? ಕೆಂಪು ಮಣ್ಣಿಗೆ ಬೇರೆ ಮಣ್ಣು ಅಂದ್ರೆ ಅದೇ ಸರ್, ಎಲ್ಲರೂ ಹುಡುಕಿ ಆಡಿ ಇದು ಕಟಗ ಮಣ್ಣು ಅಂತ ಹೊಡಿಬೇಕು ಸರ್. ಕಟಗ ಕೆಂಪು ಬರುತ್ತ, ಅದೇ ತರನೇ ಎಲೆ ಬರುತ್ತೆ. ಕೊಲ್ ಜಜ್ಜು ಆ ಮಣ್ಣು ನೋಡಿದ್ರೆ ಒಳ್ಳೆ ಎಲೆ ಉತ್ಕೃಷ್ಟ ಬಹಳ ಚೆನ್ನಾಗಿ ಬರುತ್ತೆ. ಬೇರೆ ಕಡೆ ಮಾಡಿರೋದು ನೋಡಿದ್ವಿಲ್ಲ, ಅವ್ರು ಈ ಕಟಕ ಮಣ್ಣು ನೋಡಿದ್ರು ಕಾಲೇದ ಗುಂಟೆ ಅದು ತಿಳಿ ಹೊರ್ಕೊಂಬಂದ ಎಲೆ ಬಳ್ಳಿ ಬುಡಕ್ಕೆ ಅಂತ್ಕೊಂಡ್ರೆ ಎಲೆ ಒಳ್ಳೆ ಛಾಯ ಬರುತ್ತೆ ಸರ್. ನೋಡಿದ್ವಿ ನಾವು ಆ ತರ ಮಾಡಿರೋದು, ನಮ್ಮ ಮಾವರು ಅವರೆಲ್ಲ ಅದೇ ತರನೇ ಮಾಡಿದ್ವಿ. ಅಂದ್ರೆ ಎಲೆ ಬಳ್ಳಿ ನೀವು ನಾಟಿ ಮಾಡೋದಕ್ಕಿಂತ ಮುಂಚಿತವಾಗಿ ಬೇರೆ ರೈತರ ಒಂದು ಜಮೀನಲ್ಲಿ ನೋಡ್ಕೊ ಬಂದ್ರ? ಹ್ಞೂ ಸರ್, ನೋಡ್ಕೊಂಬಂದ್ ಬೇರೆ ಕಡೆ ನೋಡಿ, ನಮ್ ಬೀಗ್ರ ಕಡೆ ನೋಡಿ, 2 ಕಡೆ ಬೀಗ್ರ ನೋಡಿ. ಈಗ ನಮ್ ಸೊಸೆಯರಾದ್ರು ಅವರು ಎಲೆ ಬಳ್ಳಿರೆ, ನಮ್ಮ ಹೆಣ್ಮಕ್ಳು ಎಲೆ ಬಳ್ಳಿ ಇದ್ದಾರೆ ಮನೆಯಾಗಿದ್ದಾರೆ. ಹಂಗಾಗಿ ನಾವು ಮಾಡಿದೀವಿ ಸರ್. ಈಗ ಎಲೆ ಬಳ್ಳಿಯಲ್ಲಿ ಉತ್ತಮ ಒಂದು ನಾವು ಲಾಭ ತಗೊಳ್ಬೇಕು ಅಂತಂದ್ರೆ ಯಾವ ರೀತಿ ಮಾಡ್ಬೇಕು ಎಲೆ ಬಳ್ಳಿ ಕೃಷಿ ಅಂತ ಹೇಳ್ತೀರ? ಅದೇ ಸರ್, ತಿಂಗಳ ಅದನ್ನ ಬಹಳ ಕಟ್ಟ ಒಬ್ಬ ಮನುಷ್ಯ ಅಲಾದಿ ಇದ್ದು ಚೆನ್ನಾಗಿ ಕಟ್ಟಾಕೊಂಡು ಆಮ ಮಲ್ಟ್ ಮುರ್ಕೊಂಡು ಆಗಿಂದಾಗ ಕಳೆ ಬಡ್ಡೆಗೆಲ್ಲ ನೋಡ್ಕೊಂಡು ಬಡ್ಡಿ ನೀರನ್ನು ಕ್ಷಂತಿದ್ದು ಚೆನ್ನಾಗಿ ಮಾಡಿದ್ರೆ ಒಳ್ಳೆ ಉತ್ಕೃಷ್ಟ ಲಾಭ ತಗೋದು ಸರ್. ಸುಮ್ನೆ ನಾನು ಮಾಡಿದೆ ಮಟ್ಟಿ ಅಂದ್ರೆ ಏನ್ ನಡೆಯಲ್ಲ ಸರ್. ಈಗ ಮೊದಲು ನೀವು ನಾಟಿ ಮಾಡಿದ್ರಲ್ಲ ಎಲೆ ಬಳ್ಳಿನ, ಅಂದ್ರೆ ಸಸಿ ಎಲ್ಲಿದ್ದ ತಂದು ಹಾಕಿದ್ರ? ಸಸಿ ಇದ್ರ ಸರ್ ಜೈನ್ ಕೋಟೆ ತಂದು ಹಾಕಿದ್ವಿ. ಆ ಬಳ್ಳಿ ಆದ್ರೆ ನಮ್ ತಾಲೂಕಿನ ಮೋತಾರೆ, ಇದು ಚನ್ನಗಿರಿ ತಾಲೂಕಿನ ಬಳ್ಳಿ, ಅದು ಮೋವಲ್ಲ ಅಂತಾರೆ. ಇದು ನಾಗಮ ಬಳ್ಳಿ, ಇದು ಚೆನ್ನಾಗೆ ಇದ್ನಾಕ್ರಿ ಅಂತ ಕೆಲಸಗಾರ ಹೇಳಿ ಸರ್. ಅಲ್ಲಿಂದ ದಿವಸ ಹೋಗಿ 3 ದಿವಸ ತಂದಿವಿ ಸರ್ ಕಡ್ಡಿ. ಕಡ್ಡಿ ತಂದು ಹಾಕಿ ಈಗ ಅದು ಚೆನ್ನಾಗಿ ಬಂತು ಸರ್. ಅಂದ್ರೆ ಕಡ್ಡಿ ಅಂತಂದ್ರೆ ಅಲ್ಲಿ ಯಾವ ತರ ಕೊಡ್ತಾರೆ ನಿಮಗೆ ಸಸಿಗೆ? ಮಳ ಸರ್, ಒಂದೊಂದು ಮಳ ದಪ್ಪದ ಕಡ್ಡಿ ಸರ್, ಒಂದು ಎಬ್ಬೆ ಬಳ ದಪ್ಪ ಇರ್ಬೇಕು ಸರ್. ಅವಳ ಚಾಯುವ ಕಡ್ಡಿ ಬೇರು ಹೊಯ್ಕೊಂಡು ಹೊಡಿತಾವ ಸರ್. ಅಂದ್ರೆ ತುಂಬಾ ಹಳೆಯದಾದ ಎಲೆ ಬಳ್ಳಿಯಲ್ಲಿ ಕಟ್ಟ ಮಾಡಿ ಕೊಡ್ತಾರೆ. ಅಲ್ಲಿ ಎಲೆ ಬಳ್ಳಿ ಅದನ್ನ ಮಾಡಿ ಕಟ್ ಮಾಡಿ 3 ಮೊಳ 1.5 ಮೊಳ 1.5 ಅಡಿ ಒಳಗಿರ್ಬೇಕು ಸರ್ ಬಡ್ಡಿಗೆ. ಆನಂತರ ಮ್ಯಾಕೆ ಎತ್ತು ಸರ್, ಆಮೇಲೆ ಅದನ್ನ ಕಟ್ಲಾಕಿ ಅಂತ ಎಬ್ಬರಿಸಿ ತಿರುಗು ವರ್ಷ ಅದನ್ನ ನದಿಗೆ ಹಾಕ್ಬೇಕು ಸರ್. ಸಿಂಬೆ ಸುತ್ತಿ ಹಂಗೆ ಸುತ್ತಿ ಹಾಕಿ ಮಾಡಿದ್ರೆ ನಮ್ಗೆ ತಿರುಗು ವರ್ಷ ಎಲೆ ಕೊಯ್ಯಕ್ ಬರುತ್ತೆ. ಎಷ್ಟು ಕಡ್ಡಿ ತಂದ್ರೆ ನೀವು ಸಸಿ ನಾಟಿ ಮಾಡ್ಬೇಕಾದ್ರೆ? 800 ಕಡ್ಡಿ ತಂದಿದ್ವಿ ಸರ್. ಎಷ್ಟು ಕೊಟ್ರಿ ಹಣ ನೀವು ಒಂದ್ ಕಡ್ಡಿಗೆ? ಇಷ್ಟ ಹಣ ಏನಿಲ್ಲ ಸರ್, ಲೇಬರ್ ಕೊಟ್ವಿ. ಅವ್ರು ನಿಮ್ಮಂಗ ಪರಿಚಯ ಆದ್ರು, ಏ ಅದಕ್ಕೇನು ದುಡ್ಡು ಬೇಡಪ್ಪ, ನೀವೇ ನಾವು ಕಟ್ ಮಾಡಿ ಕೆಳಕೆಲ್ಲ ಒಗಿತೀವಿ, ಅವ್ನು ಮಾಳ 1.5 ಮೊಳ 2 ಮೊಳ ಕಟ್ ಮಾಡ್ಕೊಂಡು ತಗೊಂಡೋಗಿ ಹಾಕಿಳ್ರಿ ಅಂದ್ರು. ಅಲ್ಲಿಂದ ಒಬ್ಬ ಅಜ್ಜ ಬರೋನು ಇಲ್ಲಿ ತೆಂಗು ಕೊಯ್ಯ ಕೆಡಿಯೋಕೆ, ಇಲ್ಲಿ ಕೆಡವರು ಇರಲಿಲ್ಲ ಸರ್. ಅವ್ರ ಪರಿಚಯ ಆದ್ಮೇಲೆ ನಾನು ಇದನ್ನ 400 ರೂಪಾಯಿ ಕೂಲಿ ಕೊಡೋಣ ರೆಡಿ ಮಾಡಿರ್ತೀನಿ, ಫೋನ್ ಮಾಡ್ತು ಬಂದು ಸಾಯಂಕಾಲ ತಗೊಂಡೋಗಿ ಇಲ್ಲಿ ಒಂದು ತೊಟ್ಟೆಗೆ ನೆನೆಸಿಟ್ಬಿಡ್ರಿ, ಬೆಳಿಗ್ಗೆ ಹೊತ್ತು ಮುಂಚೆ ತೋಡಿ ಇಡ್ರಿ ಅಂತೇಳಿ ಇಡಿಸಿ ಮಾಡ್ಕೊಂಡಿವಿ ಸರ್. ಈಗೆಲ್ಲ ತಂದ್ರಲ್ಲ ಎಲೆ ಬಳ್ಳಿ ಸಸಿ ಅಂದ್ರೆ ಕಡ್ಡಿಯನ್ನ, ಈಗ ನಾಟಿ ಮಾಡ್ಬೇಕಾದ್ರೆ ಏನೆಲ್ಲ ಒಂದು ಸಿದ್ಧತೆ ಮಾಡಿಕೊಂಡ್ರೆ? ಅದೇನಿಲ್ಲ, ಮಾಮೂಲು ಈ ಮೆಣಸು ಸಸಿ ಹತ್ತಂಗ್ ಸರ್. ಮೆಣಸು ಸಸಿ ಆ ತರ ಮೆಣಸು ಸಸಿ ಅಂದ್ರೆ ಸಾಲು ಹೊಡಿತೀವಿ, ಇದನ್ನ ಶೆಪೆ ಗುದ್ಲೆ 1.5 ಅಡಿ ಹಿಂಗ್ ಕುಚ್ಚಿ ಅದಕ್ಕೆ ಇಡಬೇಕು ಸರ್. ಗುಂಡಿ ತೆಗೆದು ಇಡಬೇಕು ಸರ್. ಈಗ ನಾಟಿಗಿನ ಮುಂಚಿತವಾಗಿ ಈ ಕೊಟ್ಟಿಗೆ ಗೊಬ್ಬರ ಆಗಿರ್ಲಿ ಇದನ್ನೆಲ್ಲ ಕೊಡ್ಲಿಲ್ವಾ ನೀವು? ಅದೆಲ್ಲ ಮಾಡಿ ಸರ್, ಅದೆಲ್ಲ ದನಿಂಗ್ ಗೊಬ್ಬರನೆ ಮೇನ್. ಈ ಸೂಪರು DAP ಅವೆಲ್ಲ ಫಸ್ಟ್ ಇಡ್ಸಲ್ ಸರ್. ದನಿಂಬ ಗೊಬ್ಬರ ಫಸ್ಟ್ ಇಟ್ಕೊಂಡು ಅದ್ರ ತಳಕ್ ಹಾಕಿ ಆನಂತರ ಕಡ್ಡಿ ಸಿಗಿಸಿ ನೀರು ಬಿಟ್ಟು ಬೆಳೆಸಿದ್ವಿ ಸರ್. ಈಗ ದನಿ ಗೊಬ್ಬರ ಅಂತಂದ್ರೆ ಏನು ಜಮೀನಿಗೆ ಏರಿದ ಹಾಕಿದ್ರೆ ಏನು ಗುಂಡಿಯಲ್ಲಿ ಹಾಕಿದ್ರೆ? ಗುಂಡಿಯಲ್ಲಿ ಹಾಕಿದ್ವಿ ಸರ್, ಒಂದೊಂದು ಬಕ್ಷೆ ಆ ಗುಂಡಿ ಪಾತಿಗೆ ಹಾಕಿ ಆನಂತರ ಬೇರೆ ಮಣ್ಣು ಹಿಂಗ ಕೈಯಾಗೆ ಎಳೆದು ಮುಚ್ಚಿ ಮಾಡ್ಕೊಂಡಿವಿ ಸರ್. 20 ದಿನಕ್ಕೂ ಎಲ್ಲ ಚಿಗುರು ಹೊಡಿತು ಸರ್. 20 ದಿನ ಬೇಕಾಗುತ್ತೆ? 20 ದಿನ ಬೇಕಾಗುತ್ತೆ, ಹಂಗೆ ಹಿಂಗೆ ಇದಾಗುತ್ತೆ. ಆಮೇಲೆ 20 ದಿನಕ್ಕೂ ಹಿಂಗೆ ಹೊಡ್ತತ್ತೆ, ಅದನ್ನ ಒಂದ್ ತಿಂಗಳು ತುಂಬಲು ಕಡ್ಡಿ ಹಾಕಿ ಕಟ್ಬೇಕು ಸರ್ ಬಾಡಿ ಏಕ. ಈಗ ದಾಯ ಅಂತಂದ್ರೆ ಯಾವ ದಾಯದಲ್ಲಿ ನಾಟಿ ಮಾಡಿದ್ರೆ? ನಾವ್ ಎಂಟಡಿ ಮಾಡಿ ಬೇರೆ ಕಡೆ ಎಲ್ಲ ಸಪರೇಟ್ ಆಗಿ ಇದು ಸಕ್ಸೆ ಗಿಡ ನುಗ್ಗಿ ಮುಂಡ ಎಬ್ಬರಿಸಿ ಅದ್ರ ಬಡ್ಡಿ ನಾಲ್ಕಡಿ ಮಾಡಿರ್ತಾರ ಅವ್ರು. ನಾವು ಎಂಟಡಿ ದಾಯ್ಕ ಹಾಕೊಂಡಿದೀವಿ ಸರ್. ನೀವು ಎಲ್ಲ ನುಗ್ಗೆ ಗಿಡ ಮುಂಡ ಗಿಡ ಇದನ್ನೆಲ್ಲ ಬೆಳೆಸಿಲ್ವಾ? ಇಲ್ಲ ಸರ್, ಅದನ್ನೇನ್ ಮಾಡಲ್ಲ. ಅಡಿಕೆ ಗಿಡಕ್ಕೆ ಎಬ್ಬಿಸ್ಬಿಟ್ವಿ ಡೈರೆಕ್ಟ್. ಅಂದ್ರೆ ಅಡಿಕೆಯಲ್ಲಿ ಬೆಳೀತಾ ಇದ್ದೀವಿ? ಅಡಿಕೆಯಲ್ಲಿ ಬೆಳೀತಾ ಇದೀವಿ. ಈಗ ಅಂತರ ಬೆಳೆಯಾಗಿ ಅಡಿಕೆಯಲ್ಲಿ ಈ ಒಂದು ಎಲೆಬಳ್ಳಿ ವೇಳೆದೆಲೆ ಬೆಳೆಯೋದ್ರಿಂದ ಸಾಕಷ್ಟು ಲಾಭ ಐತೆ ಅಂತ ಹೇಳ್ತೀವಿ. ಲಾಭ ಇದೆ ಸರ್, ಒಳ್ಳೆ ಪ್ರಾಫಿಟ್ ಸಿಗುತ್ತೆ ಸರ್. ತಿಂಗಳ ಏನಿಲ್ಲ ಅಂತ ದರಿದ್ರೆ 5,000-6,000 ರೂಪಾಯಿ ಅಂತೂ ನೋಡ್ತೀವಿ ಸರ್. ಈಗ ಅಡಿಕೆ ಹಾಕಿ ಎಷ್ಟು ವರ್ಷಗಳ ನಂತರ ನೀವು ಎಲೆಬಳ್ಳಿ ನಾಟಿ ಮಾಡಿದ್ರ? 10 ವರ್ಷ ಆದ್ಮೇಲೆ ಮಾಡಿದ್ವಿ ಸರ್. 10 ವರ್ಷ ಗಿಡ ಅಲೆ 8 ಅಡಿ 10 ಅಡಿ ಮ್ಯಾಲೆ ಹೋದ್ವು. ಆನಂತರ ಅದು ಎದ್ದು ಬಡ್ಡಿ ಕಟ್ಟಾಕ್ಬೋದು ಅಂತ ಯಜಮಾನರು ಹೇಳಿದ್ರು. ಅವ್ರ ಮುಖಾಂತರ ಬೇರೆ ಕಡೆ ನೋಡಿ ಬಂದು ನಾವು ಮಾಡಿದ್ವಿ ಸರ್. ಈಗ ಕಾಳು ಮೆಣಸು ಬೆಳಿಬೇಕು ಅಂತ ಆ ತರ ಚಿಂತನೆ ಮಾಡಿದ್ವಿ ಸರ್. ಒಂದ್ 10 ಗುಣಿ ಹಾಕೊಂಡಿದ್ವಿ ಸರ್. ನಾವು ಮಂತ್ಯಾನ್ ಮಾಡ್ಕೊಂತೀವಿ ಅಷ್ಟೇ, ಮಾರಾಟಕ್ಕೇನಿಲ್ಲ. ಮಾಡಿದ್ವಿ ಸರ್, ಅದು ಮಾಡಿದ್ ಇದಕ್ಕಿನ್ನ ಒಳ್ಳೇದು ಸರ್. ಕಾಳು ಮೆಣಸು ನಮ್ ಕಡೆ ಯಾರು ನೋಡ್ಕೊಂಡಿಲ್ಲ. ಅಲ್ಲೆಲ್ಲೇ ನೋಡಿ ಬಂದು ಮಾಡಿದ ಸಹ ಒಂದ್ 4-5 ಗುಣಿ ಇದೆ ಮಂತ್ಯಾನ್ಕ ಇಟ್ಕೊಂತೀವಿ ಸರ್, ಕೊಂಡ್ಕೊಂಬಲ್ಲ. ಈಗ ಕಾಳು ಮೆಣಸು ಉತ್ತಮವಾದ ನಿಮಗೆ ಲಾಭ ತಂದ್ಕೊಡ್ತದ? ಏನು ಎಲೆ ವಿಳೆದೆಲೆ ಉತ್ತಮವಾದ ಒಂದು ಆದಾಯ ತಂದ್ಕೊಡ್ತದೆ? ಕಾಳು ಮೆಣಸು ಒಳ್ಳೆ ಉತ್ತಮ ಸರ್. ನಾವು ನೋಡಿದಾರಕ್ಕೆ ಮಟ್ಟಿದಾರಕ್ಕೆ ಒಂದೇ ಸರಿ ದುಡ್ಡು ಸಿಗುತ್ತೆ. ಇದು ಅಂತ ಅಂತವಾಗಿ ಸಿಗುತ್ತೆ, ಮಾಮೂಲಿ ಎಲೆ ಬಳ್ಳಿ ಹಾಕೊಂಬೋದು. ಅದು ಕಾಳು ಮೆಣಸು ಒಂದೇ ಸರಿ ಸಿಗುತ್ತೆ. ವಿಳೆದೆಲೆ ಅಂತಂದ್ರೆ ನಿಮಗೆ ವಾರದ ಎಲ್ಲಾ ದಿನದಲ್ಲಿ ನಿಮಗೆ ಖರ್ಚಿಗೆ ಅಂದ್ರೆ ಮನೆ ತನದ ಆಗುವಾಗಳನ್ನ ನಿಭಾಯಿಸ್ಕೊಂಡು ಹೋಗುತ್ತೆ. ಮಾಡ್ಕೊಂಡು ಹೋಗ್ತೀವಿ ಸರ್. ವಾರ ಆಮೇಲೆ ಡೈಲಿ ಮನೆಗೂ ತಗೊಂಡು ಹೋಗ್ತಾರೆ ಕೆಲಸಗಾರರು ಅವರಿವರು. ಇದು ಅಂದ್ರೆ ಒಳ್ಳೆ ಉತ್ತಮವಾದ ಬೆಳೆ, ಯಾವ್ದಾರ್ಕು ಒಂದು ದುಡ್ಡನ್ನು ಅನುಕೂಲ ಮಾಡ್ಕೊಂಡು ಒಂದೇ ಸರಿ ಸಿಗುತ್ತೆ ಸರ್. ಕಾಳು ಮೆಣಸು ಈಗ ಎಲೆಬಳ್ಳಿ ನಾಟಿ ಮಾಡಿದ್ರಲ್ಲ ನೀವು, ಅಂದ್ರೆ ಅದಕ್ಕೆ ಬೇರೆ ಡ್ರಿಪ್ ವ್ಯವಸ್ಥೆ ಮಾಡಿದ್ರೆ ನೀರಿನ ನಿರ್ವಹಣೆ ಅಂದ್ರೆ ಡ್ರಿಪ್ಪೆ ಎಲ್ಲಕ್ಕೂ ತಕ್ಷಣನೇ ಅನ್ಕಂಗ ಅದರಿಂದಲೇ ಬಳ್ಳಿ ಉಳ್ಕೊಂಡದ್ದು. ಹಿಂಗೆ ನೀರಾವರಿ ಕಟ್ಕೊಂಡ್ರೆ ಒಳ್ಳೆ ಇದಾಗುತ್ತೆ. ಇದು ಹನಿ ನೀರಾವರಿಯಿಂದ ಸ್ವಲ್ಪ ನಾಕಾಣಿ ಬೆಳೆ ಆದಾಯ ಕಮ್ಮಿ ಬರುತ್ತೆ. ಈಗ ಎಲೆಬಳ್ಳಿಗೆ ಅಂತಂದ್ರೆ ವರ್ಷ ಎಲ್ಲ ನೀವು ಗುಣಿಸುತ್ತ ಮಾಡ್ಬೇಕಾಗುತ್ತೆ. ಅಡಿಕೆಗೆ ಮಾಡಿದಾಗಲೇ ಮಾಡ್ತೀರಾ ನೀವು? ಹೌದು ಸರ್, ಅಡಿಕೆ ಮಾಡಿದಾಗಲೇ ಮಾಡಿ ಹಾಕ್ತೀವಿ ಸರ್. ಆನಂತರ ವರ್ಷ ಹಾಕ್ಲು ಮತ್ತ ಅದನ್ನ ಕೆಳಕ್ಕೆ ಇಳಿಸ್ಬೇಕು, ಎಲ್ಲ ಕೊಯ್ದು ಮಾಲ್ಟ್ ಮುರಿದು ಮತ್ತೆ ಸಿಂಬೆ ಸುತ್ತಿ ಅದ್ರ ಮೇಲೆ ಮಣ್ಣು ಗೊಬ್ಬರ ಹಾಕಿ ಆನಂತರ ಮತ್ತೆ ಕೊಟ್ಟು ಹಾಕ್ಸ್ಬೇಕು ಸರ್. ಬಳ್ಳಿ ಇಳಿಸ್ಬೇಕಂತ ಹೇಳ್ತಾರೆ, ಬಳ್ಳಿ ಯಾಕೆ ಇಳಿಸ್ಬೇಕಾಗುತ್ತೆ? ಇಳಿಸ್ಬೇಕು ಸರ್, ಇಲ್ಲದ್ರು ಬರಲ್ಲ, ಎಲೆ ಒಡೆಯಲ್ಲ. ವರ್ಷಕ್ಕೊಂದ್ಸರಿ ಕಟ್ ಮಾಡಿ ಬಿಡ್ಬೇಕು, ಸಿಂಬೆ ಸುತ್ತಿ ಅದಕ್ಕೆ ತೊಗೊಡ್ದು ಮತ್ ಮಾಡಿ ಮಣ್ಣು ಗೊಬ್ಬರ ಹಾಕಿದ್ರೆ ಹೊಸ ಇದಾದಂಗಾದ ಬರುತ್ತೆ ಸರ್. ಮತ್ತೆ ಹೊಸ ಬೆಳೆ ಬರುತ್ತೆ? ಹೊಸ ಬೆಳೆ ಬರುತ್ತೆ, ಇಲ್ಲದ್ರೆ ಹಂಗ್ ಬರಲ್ಲ ಸರ್. ಸುಮ್ನೆ ಆಗಿರ್ತದೆ, ಚಿಗಿರ್ತದೆ, ಏನು ಉಪಯೋಗ ಆಗಲ್ಲ. ವರ್ಷದಲ್ಲಿ ಎಷ್ಟು ಬಾರಿ ಗೊಬ್ಬರ ಕೊಡ್ತೀರಾ? ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ರಾಸಾಯನಿಕ ಗೊಬ್ಬರ ಆಗಿರ್ಬೋದು? ರಾಸಾಯನಿಕ ಗೊಬ್ಬರ ಕಮ್ಮಿನೇ ಸಹ, ಏನೋ ಒಂದ್ಸರಿ ಕೊಡ್ತೀವಿ. ಇದು ಮಾಮೂಲ 2 ಸರಿ ಕೊಡ್ತೀವಿ ಸರ್, 6 ತಿಂಗಳಿಗೆ ಒಂದ್ಸರಿ ಕೊಡ್ತೀವಿ ಕೊಟ್ಟಿಗೆ ಗೊಬ್ಬರ. ಕೊಟ್ಟಿಗೆ ಗೊಬ್ಬರ 6 ತಿಂಗಳಿಗೆ ಒಂದ್ಸರಿ ಕೊಡ್ತೀವಿ ಮಾಮೂಲ. ಈಗ ಎಲೆಬಳ್ಳಿ ನೀವು ನಾಟಿ ಮಾಡಿದ್ರಲ್ಲ, ಎಷ್ಟು ದಿನಗಳ ನಂತರ ನೀವು ಎಲೆ ಕಟಾವು ಮಾಡಿದ್ರ? ತಿಂಗಳಿಗೆ ಸರ್, ಒಳ್ಳೆ ಉತ್ಕೃಷ್ಟ ಮಾಡಿರಿ. ತಿಂಗಳಿಗೆ ಒಂದ್ 4 ಅಣಿ ಭಾಗ ಬರುತ್ತೆ ಸರ್, ಪೂರ ಬರಲ್ಲ. ಆಮೇಲೆ ನೆಕ್ಸ್ಟ್ ತಿಂಗಳಿಗೆ 1/2 ಭಾಗ, ಮತ್ತೆ 3ನೇ ತಿಂಗಳಿಗೆ ಪೂರ ಭಾಗ ಬರುತ್ತೆ ಸರ್. ಈಗ ಎಲೆ ಕಟಾವು ಮಾಡಿ ಮಾರಾಟ ಮಾಡ್ಬೇಕಂತಂದ್ರೆ ಹೆಂಗ್ ಮಾಡ್ತೀರ ನೀವು? ಎಲೆ ಇದು ಉಗುರು ಇರುತ್ತೆ ಸರ್, ಕೈಯಾಗ ಮುಟ್ಟಂಗಿಲ್ಲ, ನಿಂಗೆ ಹೆಂಗ್ ಬೇಕಂಗಿ. ಅದು ನೊಂಜಾಗಿ ಗಿಡ ಶ್ರೇಷ್ಠ ಬರಲ್ಲ, ಅದಕ್ಕೆ ಉಗುರು ಮಾಡಿರ್ತಾರೆ ಸರ್. ಹಿಂಗೆ ಉಗುರಿನಿಂದ ಯಾವ್ಯಾವ ಬೇಕೋ ಒಳ್ಳೆ ಕೈಗೂಡಿನೆಲೆ ಕೊಯ್ಕೊಂತೀವಿ ಸರ್. ಮಾಮೂಲಿ ಎಲೆ ಬರಲ್ಲ, ಕೈಗೂಡಿನೆಲೆ ಅಂತ ಇರುತ್ತ, ಕೈಗೂಡಿನೆಲೆ ಕೊಯ್ಕೋಬೇಕು. ಈಗ ಪ್ರತಿದಿನ ಬರುತ್ತೆ ಎಲೆ ಕಟಾವಿಗೆ? ಇಲ್ಲ ಸರ್, ಹಂಗ ಪ್ರತಿದಿನೂ ಬರಲ್ಲ. ತಿಂಗಳಿಗೆ ಒಂದ್ ಕೊಯ್ಲು, ಏನೋ ಒಂದ್ ಕಂಡು ಬಿಟ್ಕೊಂಡಿರ್ತೀವಿ ಮಂಚಾನ್ಕಿಲ್ ದಿನ ಬೆಳ್ಕರ ಅವ್ರ ಇವರು ಮಾಮೂಲಿ ಜನ ಒಯ್ತಾರೆ ಅಂತೇಳಿ ಇಟ್ಕೊಂಡಿದ್ದೀವಿ ಸರ್. ಅಂದ್ರೆ ತಿಂಗಳಿಗೊಮ್ಮೆ ನೀವು ಎಲೆ ಕಟಾವು? ತಿಂಗಳಿಗೆ ಒಂದ್ಸರಿ, ಜನವರಿ 1-2 ಕೊಟ್ ಮಾಡಿ ಒಂದು, ಮತ್ ಫೆಬ್ರವರಿ 4-5 ರೊಳಗೆ ಕಟ್ ಮಾಡ್ಬೇಕು. ಇಲ್ಲ ಅಂದ್ರೆ ಎಲೆ ಕರಗಾಗಿ ಅಧ್ವಾನ ಆಗುತ್ತೆ ಸರ್, ಬಲ್ತಿ ಎಲೆ ಮೋವಲ್ಲ, ಸುಮ್ನೆ ವೇಸ್ಟ್ ಅದು. ಈಗ ಎಲೆ ಇದು ಬಲ್ತಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ನಿಮಗೆ? ಎಲೆ ಇದು ಗೊತ್ತಾಗುತ್ತೆ ಸರ್, ಕೆಮ್ಮ ಒಳ್ಳೆ ಕಲರ್ ಚೇಂಜ್ ಆಗುತ್ತೆ. ಒಳ್ಳೆ ಬಿಳೆ ಎಲೆ ಬರುತ್ತೆ, ಅದು ಕಪ್ಪು ಬಂದಾಗ ಓ ಇದಾಲೆ ಬಲಿತೆ ಐತೆ ಅಂತ ಮೋವಲ್ಲ. ಅದನ್ನ ಏನೋ ಒಂದ್ ವಾರ ಹೆಚ್ಚು ಕಮ್ಮಿ ಬಿಟ್ಕೋಬಹುದು ಸರ್, ಅಷ್ಟೊಳಗ ಕಟಾವ್ ಮಾಡ್ಕೊಂಡ್ಬಿಡ್ಬೇಕು. ಈಗ ಕಟಾವ್ ಮಾಡೋ ಸಂದರ್ಭದಲ್ಲಿ ಸಾಕಷ್ಟು ನಿಮಗೆ ಕೂಲಿ ಕಾರ್ಮಿಕರು ಬೇಕಾಗ್ತಾರಲ್ವ? ಹೌದು, ಬೇಕಾಗುತ್ತೆ ಸರ್. ಅವನು ಒಂದ್ ದಿನಕ್ಕೆ 100 ಕಟ್ ಕೊಯ್ತಾನೆ, ಅವನಿನ್ 500 ರೂಪಾಯಿ ಕೂಲಿ. ಈಗ 100 ಕಟ್ ಕಟ್ಟಿ ಅಂಡಿಗೆ ಕಟ್ ಬೀಗದು, ಅದನ್ನ ತೊಟ್ಟೆಕ್ ಒಂದ್ 1/2 ಗಂಟೆ ನೆಲೆಸಿ ಆನಂತರ ಮಾರಾಟ ಕೊಯ್ಯತ್ ಸರ್. ಈಗ ಎಲ್ಲದನ್ನ ನೀವೇ ನಿಭಾಯಿಸ್ಕೊಂಡು ಹೋಗಕ್ಕಾಗಲ್ಲ? ಆಗಲ್ಲ ಸರ್, ಎಲ್ಲ ನಮ್ ಕೈಲಿ ಆಗಲ್ಲ. ಅದು ಅನುಭವ ಬೇಕು ಸರ್, ಸ್ವಲ್ಪ ಅನುಭವ ಇದೆ. ಹೆಂಗೆ ಅಂದ್ರೆ ಮಲ್ಟು ಅಂತ ಮುರಿಬೇಕು ಸರ್. ಈ ಹೊಸಮಗ್ಗೆ ಎಣ್ಣೆ ಹಾಕಿ ಅವನಿಗೆ ತಲೆ ಬಾ ಸ್ನಾನ ಮಾಡಿ ಹಾಲಾಕಿ ಒಂದ್ ಗಂಟೆ ಮನಸ್ತಾರ ಸರ್. ಆ ತರವಾಗಿ ಅದೇ ಅನ್ಕೊಂಬಿಟ್ರೆ ಎಲ್ಲ ಇದೆ, ಆ ತರ ಮಾಡಿ ಅದನ್ನ ಮಲ್ಟ್ ಮುರಿದು ಕಟ್ಟಾಕ್ಬೇಕು ಸರ್. ಮತ್ ಮೇಲ್ಕೋಂಗೆ ಅದು ಮೊಗ್ಲ ಸೈಡ್ನಾಗ ಕುನ್ನಿ ಹೊಡತ್ ಸರ್. ಅದು ವಾರ 15 ದಿನ ಕೆಲೆ ಕೊಡುತ್ತೆ ಸರ್. ಈಗ ಪ್ರತಿದಿನ ಒಂದ್ ಕಟ್ ಅಂತಂದ್ರೆ ಎಷ್ಟು ಇರುತ್ತೆ ನಿಮಗೆ ಅದ್ರಲ್ಲಿ ಎಲೆ? ಒಂದು ಇದರಲ್ಲಿ ಪ್ಯಾಂಡೆ 120 ಕಟ್ಟಿಗೆ ಒಂದ್ ಅಂಡಿಗೆ 100 ಎಲೆ ಒಂದ್ ಕಟ್ಟು. ದಿನ ಒಂದ್ ಅಂಡಿಗೆ ಸಿಗುತ್ತ? ದಿನ ಇಲ್ಲಿ ಮಾಮೂಲ್ ಕೊಯ್ತೀವಲ್ ಸರ್. 800 ಗುಣಿಗೆ ಒಳ್ಳೆ ಉತ್ಕೃಷ್ಟ ಬೆಳಿಬೇಕು ಅಂದ್ರೆ ಒಂದ್ 10 ಅಂಡಿಗೆ ಕೊಯ್ಬೋದು ಸರ್. ಅಷ್ಟು ಫಲವತ್ತಾಗಿ ಅದನ್ನ ಶ್ರದ್ಧೆಯಿಂದ ನೋಡ್ಬೇಕು ಸರ್. ನೀರ್ ಚೆನ್ನಾಗಿ ಬಿಟ್ಕೊಂಡಿರ್ಬೇಕು, ಕರೆ ತ್ಯಾವ ಆರ್ಬಾರ್ದು. ಆಮೇಲೆ ಕೊಟ್ಟಿಗೆ ಗೊಬ್ಬರ ಒಳ್ಳೆ ಉತ್ತಮದ್ದು ಹಾಕ್ಬೇಕು, ಅಲ್ಪ ಸ್ವಲ್ಪ ವರ್ಮಣ್ಣು ಹಾಕ್ಬೇಕು. ಮಾಡ್ದಂಗಿದೆ ಸರ್ ಅದು. ಅಂದ್ರೆ ನೀರ್ ಹೆಚ್ಚಾಗಿ ಬೇಕಂತ? ಎಲೆಬಳ್ಳಿ ನೀವು ನೀರು ಹೆಚ್ಚಿಗೆ ಕೊಟ್ರೆ ಅಡಿಕೆ ಮೇಲೆ ಏನು ಪ್ರಭಾವ ಬೀಳಲ್ಲ? ಇಲ್ಲ ಇಲ್ಲ, ಪ್ರಭಾವ ಬೀಳಸ್ ಇನ್ನು ಬೇರೆ ಕಡೆಕೆಲ್ಲ ಹೋಲಿಸ್ತೀವಲ್ಲ, ಮಾಮೂಲು ಅಡಿಕೆ ಗಿಡ ಅದಕ್ಕೆ ಇದಕ್ಕೂ ಅದಕ್ಕೂ ಬಹಳ ಡಿಫ್ರೆನ್ಸ್ ಇದೆ, ಒಳ್ಳೆ ಬೆಳೆ ಕೊಡ್ತದೆ. ಈಗೆಲ್ಲ ಸಾಕಷ್ಟು ಕೆಲಸಪ್ಪ ಈ ವಿಳ್ಯದೆಲೆ ಕೃಷಿ ಮಾಡಿದ್ರೆ ಅಂತಾರೆ, ಅಂದ್ರೆ ಸಾಕಷ್ಟು ಕೆಲಸ ಬರುತ್ತಾನ? ಏ ಬರುತ್ತ, ಮಾಡಿದಷ್ಟು ದುಡಿಮೆ ಇದೆ ಅದು. ನಾವ್ ಇವತ್ತು ಒಂದ್ ದಾಳಿಂಗ್ ಕೂಲಿ ಆಡಿಸ್ಬೇಕು ಅಂದ್ರೆ ಒಂದ್ ಹೊತ್ತು ಕೊಟ್ಟು ಅದನ್ನೆಲ್ಲ ಹುಡಿಕೆ ಆಡಿ ಮಾಲ್ಟ್ ಮುರಿದು ನಾವು ಒಳ್ಳೊಳ್ಳೆ ಎಲೆ ಆರ್ಸೆಂಡ್ ಮಾಡ್ಕೊಂಡ್ರೆ ಹೊತ್ತು ಕೊಟ್ಟಾರ ಅವನು ಕೂಲಿಗಾರ ವರ್ಕೌಟ್ ಮಾಡಬಹುದು ಸರ್. ಈಗ ಒಂದ್ ವೇಳೆ ಏನಾದ್ರೂ ಎಲೆ ಬಲ್ತು ಅಂದ್ರೆ ಅವನ್ನೇನ್ ಮಾಡ್ತೀರ ನೀವು? ಇಲ್ಲ ಸರ್, ಅಲ್ಲೇ ಗೊಬ್ಬರ ಆಗುತ್ತೆ ಅಂತಂದ ಎಲ್ಲ ಕೊಯ್ದು ಜಿಗಿಟ್ ಬಿಸಿ ಹಾಕ್ತಾರ ಸರ್, ಎಲೆ ಉಗುರ್ನೇ ಕೊಯ್ದು ಅಲ್ಲೇ ಕೈ ಬಿಡೋದೇ ಸರ್. ಈಗ ಎಲೆ ಬಳ್ಳಿ ಎಲ್ಲ ಕಟಾವ್ ಮಾಡ್ತೀರಪ್ಪ ನೀವು, ಮಾರಾಟ ಅಂತಂದ್ರೆ ಎಲ್ಲಿ ಮಾಡ್ತೀರ? ಮಾರಾಟ ಇಲ್ಲೇ ದುರ್ಗು ಕೊಯ್ತು ಸರ್, ಅದು ಮಂಡಿ ಅಂತ ಮಾಡಿರ್ತಾರ ಸರ್, ಆ ಮಂಡಿ ಬಿಡ್ತೀವಿ. ಇವತ್ ಕೊಡಲ್ ಸರ್, ತಿರುಗ್ ದಿನ ಅದೇನಾರೆ ಸುಟ್ರೆ ಆಮೇಲೆ ಏನಾರೆ ನೀರು ಆಮೇಲೆ ಇದ್ಯಾವ ಕೊಳಚೆ ನೀರು ಯಾವ ತರ ಸೋಪಿ ನೀರು ಬಿದ್ರೆ ಎಲ್ಲೆಲ್ಲ ಸುಟ್ಟೋಗ್ಬಿಡುತ್ತ ಸರ್. ತಿರುಗ ದಿವಸ ನಾವು ಪಟ್ಟಿಗೆ ಹೋಗ್ಬೇಕು ಸರ್, ಅವತ್ತೇ ಅಂದ್ರೆ ಕೊಡಲ್ಲ ದುಡ್ಡು. ಏನ 50-120 ಖರ್ಚಿ ಕೊಡ್ತಾರ ಸರ್. ನಾವು ಮಾಮೂಲ ಬಿಡ್ತಾ ಇರ್ತೀವಲ್ಲ, ತಿರುಗ ದಿವಸ ಒಂದಿನ ಎರಡು ದಿನ ಬಿಟ್ಟು ಹೋದ್ರೆ ಅದೇನು ಇಲ್ಲ, ಪಾರ್ಟಿ ಚಿಲ್ಲರ ಮಾರನ್ ಬಂದು ಏನು ಫಾಲ್ಟ್ ಇಲ್ಲ ಅಂತ ಮತ್ ಕೊಂಡ್ಕೊಂಡು ಹೋಗಿ ಬರ್ತಾನಲ್ಲ, ಅವಾಗ ಅವ್ರಿಗೆ ದುಡ್ಡು ನಮಗೆ ಸರ್, ರೈತರಿಗೆ. ಒಳ್ಳೆ ಮಾರ್ಕೆಟ್ ಇದೆ, ಎಲೆ ಮಾರ್ಕೆಟ್ ದುರ್ಗದಲ್ಲಿ ಇದೆ ಸರ್, ಒಳ್ಳೆ ಮಾರ್ಕೆಟ್ ಇದೆ, ಎರಡು ಇದಾವೆ, ಎರಡು ನಡೀತಾವೆ ಸರ್. ಅಂದ್ರೆ ಎಲೆಯ ಗುಣಮಟ್ಟ ನೋಡಿ ನಿಮಗೆ ರೇಟ್ ಕೊಡ್ತಾರೆ? ಹಾ, ಎಲೆ ಗುಣಮಟ್ಟ ನೋಡಿ ಸರ್ ಕೊಡೋದು. ಯಾವ ಕೆಲ್ಸಕ್ ಬರ್ದೆ ಎಲೆ ಆದ್ರೆ 800-1,000 ಸರ್. ಈಗ ಮಾಮೂಲು ರೇಟ್ ಸರ್, ಈಗ ನಡೆಯುದು ಒಳ್ಳೆ ಮದುವೆ ಸೀಸನ್, ಒಳ್ಳೆ ಕೆಲಸ ಕಾರ್ಯಗಳಿಗೆ 4-5,000 ರೂಪಾಯಿ ಅಂಡಿಗೆ ಸರ್ ನಡೀತಿತ್ತು. ಅಂದ್ರೆ ಗುಣಮಟ್ಟ ಅಂತಂದ್ರೆ ಎಲೆಗಳು ಯಾವ ತರ ಇರ್ಬೇಕಂತ ಹೇಳ್ತಾರೆ? ಒಳ್ಳೆ ಬಿಳಿಚೆ ಇರ್ಬೇಕು ಸರ್, ಹಂಗ ನೋಡಿರ ಅರಶಿನ ಬಣ್ಣ ಮಾವಿನ ಹಣ್ಣಿನ ಕಲರ್ ಇದ್ರೆ ಒಳ್ಳೆ ರೇಟ್ ಸಿಗುತ್ತೆ ಸರ್. ಎಲೆನು 30 ಜನ ಅಂತವ್ರು. ಏನ್ ಸಣ್ಣ ಎಲೆ ಇದ್ರೆ ಡಿಮ್ಯಾಂಡ್, ಏನ್ ದೊಡ್ಡ ಎಲೆ ಬರಬೇಕು? ಇಲ್ಲ, ಮಾಮೂಲು ಒಂದ್ ಅಂಗ ಎಡ್ಡಾರ ಇದ್ರೆ ಸಾಕು ಸರ್, ಅಂಗ ಎಡ್ಡಾರ ಬರೋದು. ಹೇಳ ಹೆಚ್ಚಾಗಿ ಒಳ್ಳೆ ಫಲವತ್ತಾಗಿ ಮಾಡ್ತೀವಿ ಅಂದ್ರೆ ಒಳ್ಳೆ ಈಲ್ಡ್ ಬರುತ್ತೆ ಎಲೆ ಅಗಲವಾಗಿ, ಆವೆಲೆನು ಮೌತಾರೆ. ಅದಲ್ಲೇ ಟೈಮ್ ಆದ್ರೆ ಕರಗ ಆದ್ರೆ ಅಲ್ಲೇ ಜಮೀನಿಗೆ ಹಿಂಗ್ ವಾರಕ್ಕೆ ಕೊಳ್ತೋಗುತ್ತೆ ಸರ್. ನಾವು ಜಿಗಿಟ್ ಬಿಸಿ ಹಾಕಿರಿ, ಅದೆಲ್ಲ ರೆಡಿ ಮಾಡ್ದಲೆ ಎಲೆ ಮತ್ ಬೇರೆದ್ ಹೊಡಲ್ ಸರ್. ನಾವ್ ಅದನ್ನ ಜಿಗಿಟಿ ಕೆಳಗ್ ಕೈ ಬಿಟ್ಟು ಬಿಸಿ ಆಡಿದ್ರೆ ಮಾತ್ರ ಮತ್ ಹೊಸ ಎಲೆ ಹೊಡಿತೀವಿ. ಅಂದ್ರೆ ಈಗ ಗುಣಮಟ್ಟದ ಎಲೆಗಳನ್ನ ನೀವು ತಗೊಂಡೋದ್ರೆ ಗುಣಮಟ್ಟವಾಗಿ ನೀವು ಹೆಚ್ಚಿಗೆ ರೇಟ್ ಸಿಗುತ್ತೆ? ಹೆಚ್ಚಿಗೆ ರೇಟ್ ಸಿಗುತ್ತೆ. ಮಾಲಿ ಮೇಲೆ ಡಿಪೆಂಡ್ಸ್, ಕೆಲವು 3,000, 2,000, 1,500 ಈಟಿ ಇಲೆ ಕಿವಿ ಅಂತ ಇದ್ರೆ ಒಳ್ಳೆ ಎಲೆ ಉತ್ಕೃಷ್ಟ ಒಳ್ಳೆ ಚೆನ್ನಾಗೈತೆ ಎಲೆ ಬಣ್ಣ ನೋಡಿ ಹೆಂಗಿದೆ ಒಳ್ಳೆ ಕಲರು ಅಂದ್ರೆ 4-5,000 ರೂಪಾಯಿ ಆಗುತ್ತೆ ಶಿವರಾತ್ರಿ ಹಿಂದೆ ಮುಂದೆ ಮದುವೆ ಸೀಸನ್ಗಳಲ್ಲಿ. ಈ ಮಾಮೂಲ 2,000-2,800 ಹಿಂಗೆ ನಡೀತು ಸರ್. ಅಂದ್ರೆ ವರ್ಷದ ಎಲ್ಲಾ ಕಾಲದಾಗ ಒಂದೇ ರೇಟ್ ಇರಲ್ಲ? ಇಲ್ಲ ಇಲ್ಲ ಸರ್, ಒಂದ್ 4 ತಿಂಗಳು ಒಳ್ಳೆ ಪ್ರಾಫಿಟ್ ಇದೆ ಸರ್. ಆಮೇಲೆ ಮಾಮೂಲು ಸರ್, 120 ಕಟ್ಟಿಗೆ ಒಂದ್ ಅಂಡಿಗೆ ಅಂತ 20 ಕೊಟ್ಟು ಫ್ರೀ ಇಲೆ ಕಿವಿ ಅಂತ ಸೇರಿಸಿರ್ತಾರೆ ಮಟ್ಟಿರ್ತಾರೆ ಅಂತೇಳಿ 20 ಕಟ್ಟು ಅದು ಮಾಮೂಲಾಗಿ ಹೋಗುತ್ತೆ ಸರ್, ಅದೇನು ಲೆಕ್ಕಕ್ಕೆ ಬರಲ್ಲ, 100 ಕಟ್ಟಿಂದೇ ಲೆಕ್ಕ ಸರ್. ಈಗ ಮೂಡು ಗಾಳಿ ತಿರುಗಿದಂತ ಸಂದರ್ಭದಲ್ಲಿ ವಿಳ್ಯದೆಲೆ ಸಾಕಷ್ಟು ಡಿಮ್ಯಾಂಡ್, ಒಳ್ಳೆ ರೇಟ್ ಇರುತ್ತೆ, ಅವಾಗ ಇಳುವರಿ ಬರಲ್ಲ ಅಂತಾರೆ. ಅಂದ್ರೆ ಹೌದಾ ಇದು? ಅವಾಗಲೇ ಒಳ್ಳೆ ರೇಟ್ ಸರ್. ಅವಾಗ ನಾವ್ ಏನ್ ಮಾಡ್ಬೇಕು ಅಂದ್ರೆ ಹೈಟು ನೀರು ಇದಾಗಲ್ಲ, ಸಿಂಪ್ಲಿಯರ್ ಮಾಡಿದ್ರೆ ಒಳ್ಳೆ ಎಲೆ ಹೊಡಿದ್ ಸಾಕ, ಅದೇ ಉದ್ದೇಶದ ಇದ್ರೆ ಮಾಡ್ತಾರ ಸರ್, ಇಲ್ಲದ್ರಿಲ್ಲ ಸರ್. ಸ್ಪ್ರಿಂಕ್ಲರ್ ಯಾಕೆ ಮಾಡ್ಬೇಕಾಗುತ್ತೆ ಆ ಸಂದರ್ಭದಲ್ಲಿ? ಅದೇ ಸರ್, ಮೂಡ್ಲು ಗಾಳಿಗೆ ಎಂತದು ಶಾಖ ಆರಿಬಿಡುತ್ತೆ. ಅಂದ್ರೆ ಎಲೆಬಳ್ಳಿ ಮೇಲೆ ನೀರು ಬೆಳಿ, ಎಲೆಬಳ್ಳಿ ಮೇಲೆ ನೀರು ಇಲ್ಲ, ಪೊಡ್ಲು ಗಾಳಿ ಬೀಸ್ಬಿಟ್ರೆ ನೀರ್ ಕಟ್ಟಂಗ ಸರ್, ಅವಾಗ ಒಳ್ಳೆ ಎಲೆ ಹೊಡಿತೀವಿ, ಅವಾಗಲೇ ನಮಗೆ ರೇಟ್ ಒಳ್ಳೆ ರೇಟ್ ಸಿಗೋದು ಮೂಡ್ಲು ಗಾಳಿಗೆ. ಈಗ ಕೃಷಿ ಇಲಾಖೆಯಿಂದ ನಿಮ್ಗೆಲ್ಲ ಸಬ್ಸಿಡಿ ಕೊಡ್ತಾರಪ್ಪ, ಸ್ಪ್ರಿಂಕ್ಲರ್ ತಂದು ನೀವೆಲ್ಲ ಅದ್ರ ಮುಖಾಂತರ ನೀರು ಹಾಯಿಸ್ಬೋದಲ್ಲ? ಹಾಯಿಸ್ಬೋದು ಅಂದ್ರೆ 8 ಇದೆ ಸರ್, 7-8 ಅಡಿ ಆಗಲ್ಲ. ಅಲ್ಲಿ ಏನೋ ನೋಡೋಣ ಅಂತ ಒಂದು 50 ಗುಣ ಫ್ರೆಶ್ ಮಾಡಿದ್ವಿ ಸರ್, ಏ ಒಳ್ಳೆ ಎಲೆ ಬಂತು ಸರ್ ಮೂಡ್ಲುಗಳಿಗೂ. ಆ ಹನಿ ಹಿಂಗೆ ಯಾವಾಗಾರ ಒಂದು ಗಂಟೆ ಇದು ಮಾಡಿ ಸ್ಪೇರ್ ಮಾಡಿಬಿಟ್ರೆ ಒಳ್ಳೆ ಎಲೆ ಹೊಡಿತು ಸರ್. ಒಟ್ಟಾರೆ 800 ಗುಣಿ ನೀವು ಹಾಕಿದ್ರ ಈ ವಿಳೆದೆಲೆಯನ್ನ, ಪ್ರತಿ ಒಂದು ವರ್ಷದಲ್ಲಿ ಎಷ್ಟು ಆದಾಯ ತಗೊಂತಾರೆ ಖರ್ಚು ತೆಗೆದು? ಆದಾಯ ಖರ್ಚು ಕಾಳದು ಅಂದ್ರೆ ನಾವು ಮಾಮೂಲ ಮಾಡ್ತಾ ಇದೀವಿ ಸರ್, ಅವ್ರು ಲಕ್ಷಗಟ್ಟಲೆ ಕಾಣ್ತಾರೆ. ನಾವೆಲ್ಲ ತಿಳಿತಾ ಇದೀವಿ, ಅಲ್ಲಿ ಮಾರ್ಕೆಟ್ ಹೋದ ರೈತರೆಲ್ಲ ಕಲೆಕ್ಷನ್ ಆಗ್ತೀವಲ್ಲ, ನಾವು ಒಂದು 60-70,000 ರೂಪಾಯಿ ಕಾಣ್ತೀವಿ ಸರ್. ಅವರೆಲ್ಲ 1-1.5 ಲಕ್ಷ ಅಂತಾರೆ, ಅಂದ್ರೆ ಅವ್ರು ಅಷ್ಟು ಕೆಲಸ ಮಾಡ್ತಾರೆ ಸರ್. ನಮ್ಕಿನ್ನಲೂ ಉತ್ತಮವಾದ ಭೂಮಿ, ಭೂಮಿ ಕಟಗೊಡಿತಾರೆ, ಕಟಗು ಕಾಲೇದ ನೀರು ಬಿಡ್ತಾರೆ, ಅದು ಕಂಪಾಗಿ ಭೂಮಿ ಸುತ್ತ ಬೇರಿನ ಸುತ್ತ ಇದಾಗುತ್ತೆ ಸರ್. ಹಂಗಾಗಿ ಅವರು ಒಳ್ಳೆ ಎಲೆ ಈಲ್ಡ್ ಬರುತ್ತೆ ಸರ್ ನಮ್ಗಿನ್ನೋರು. ನಮ್ದು ಇನ್ನೂ ನಾವು ಅಷ್ಟು ಶ್ರದ್ಧೆ ಸಾಲದು ಅದ್ರ ಕಡೆ ಗಮನ ಇಡಲ್ಲ, ಏನೋ ಮಾಮೂಲು ಮಾಡಿದಂಗೆ ಮಾಡ್ತೀವಿ ಸರ್. ಹಂಗಾಗಿ ಅಷ್ಟು ಕಾಣ್ತೀವಿ ಸರ್, ಅವರೆಲ್ಲ 1.5-2 ಲಕ್ಷ ಕಾಣ್ತಾರೆ ಸರ್ 1,000 ಗುಣಿಗೆ. ಅದರಲ್ಲೂ ನೀವು ಅಡಿಕೆಯಲ್ಲಿ ಮಿಶ್ರ ಬೆಳೆಯಾಗಿ ಬೆಳೀತಾ ಇದ್ರಿ? ಹ್ಮ್, ಮಿಶ್ರ ಬೆಳೆ ಬೆಳಿತೀವಿ ಸರ್. ಜೈನ್ ಕೋಟೆ ಚಳ್ಳಕೆರೆ ತಾಲೂಕು ಆ ಕಡೆ ಎಲ್ಲ ಒಳ್ಳೆ ಎಲೆ ಮಾಡ್ತಾರ ಸರ್. ಅದೇ ಕೆಲಸ, ಒಬ್ಬ ಮನುಷ್ಯನ್ ಡೈಲಿ ಅದ್ರಾಗೆ ಇರ್ತಾನೆ ಸರ್, ಇದ್ದು ಮಾಡ್ಕೊಂಡು ಅವ್ನು ಕೂಲಿ ಹೊಡಿಸ್ಕೊಂಡದ್ದಲ್ದಲೆ ತಿಂಗಳ 15,000 ರೂಪಾಯಿ ಕಾಣ್ತಾನ ಸರ್. ಈಗ ಹೆಚ್ಚಾಗಿ ನೀವೆಲ್ಲ ವಿಳ್ಯದೆಲೆ ಕೃಷಿಯಲ್ಲಿ ಈ ಒಂದು ಕೊಟ್ಟಿಗೆ ಗೊಬ್ಬರ ಬಳಸ್ತಾ ಇದ್ವಿ ಅಂತ ಹೇಳಿದ್ರ, ಈಗ ಕೊಟ್ಟಿಗೆ ಗೊಬ್ಬರ ಅಂತಂದ್ರೆ ಎಲ್ಲಿಂದ ತಂದು ಹಾಕ್ತೀರ ನೀವು? ನಮ್ಮವೇ ಜಮೀನ್ ದನ ಕಟ್ಕೊಂಡಿದ್ವಿ ಸರ್, ಒಂದ್ ಜೊತೆ ಓರಿ ಕಟ್ಕೊಂಡಿದ್ವಿ, ಒಂದ್ 6 ಆಕಳು ಕಟ್ಕೊಂಡಿದ್ವಿ, ಅದನ್ನೇ ಹೊಡ್ಕೊಂಡು ಮಾಡ್ಕೊಂತೀವಿ ಸರ್ ವರ್ಷಕ್ಕೆ ಟೈಮ್. ಈಗ ಎತ್ತುಗಳನ್ನ ಈಗಲೂ ಸಾಕಾಣಿಕೆ ಮಾಡಿದ್ರೆ ನೀವು? ಹ್ಞೂ ಸರ್ ಇದಾವೆ. ಈಗ ಎರಡನೇ ವರ್ಷದಿಂದ 60,000 ರೂಪಾಯಿ ಕೊಟ್ಟು ತಾಣೆ ದಿ ಈಗ ಆ ಬಾಯಿ ಕಲ್ತಿದಾವೆ. ಈಗಲೂ ಓರಿ ಬ್ಯಾಸಾಯದಾಗ ಮಾಡ್ತೀವಿ. ಕೂಲಿ ಜಾಸ್ತಿ, ಕೂಲಿಯರು ಸಿಗಲ್ಲ. ಬುದ್ಧಿವಂತಿಕೆ ಮೇಲೆ ಸೆಂಟ್ರನೇ ಒಂದೊಂದೇ ಕುಂಟೆ ಹೊಡಿತೀವಿ ಸರ್ ಎಲೆ ಬೆಳ್ಳಿಗೆ. ಆಮೇಲೆ ಆ ಸುತ್ತ ಬೇರ್ ಸುತ್ತ ಇದ್ದ ಆಗ ಮನುಷ್ಯ ಕಿತ್ತಾಕಿಂತೀವಿ ಸರ್. ಸರ್ ಬ್ಯಾಸಾಯ ಅಂತಂದ್ರೆ ಏನೇನು ಹೊಡಿತೀರಾ ನೀವು? ಮಾಗಿ ಹೊಡಿತೀವಿ ಸರ್, ಕುಂಟೆ ಹೊಡಿತೀವಿ. ಯಥೇಚ್ಛವಾಗಿ ಅಡಿಕೆ ಗಿಡದಾಗ ಎಲೆ ಬಳ್ಳೆ ಹೊಡಿಯೋದೇನು ಅಂದ್ರೆ ಹಂಗೆ ಕುಂಟೆ ಹೊಡಿತೀವಿ ಸರ್. ಸಣ್ಣ ಹೋಕು ಎಲ್ಲ ಒಣಗೋವಂಗೆ ಅಡಿಕೆಯಲ್ಲಿ ಹೊಡಿತೀವಿ. ಹ್ಞೂ ಅಡಿಕೆಯಲ್ಲಿ ಹೊಡಿತೀವಿ ಸರ್. ಈಗ ಎಷ್ಟು ವರ್ಷ ವಯಸ್ಸು ಸುರೇಶ್ ಅಜ್ಜ ಅವ್ರೆ? ನಮ್ಗೆ 1957 ಇಸ್ವಿ ಸರ್ ನಾವು ಶಾಲಿ ಸೇರಿರೋದು. ಈಗ 64 ವರ್ಷ ಸರ್. ಇಷ್ಟೊಂದು ವಯಸ್ಸಾದ್ರೆ ನಿಮಗೆ ಈ ಕೃಷಿಯಲ್ಲಿ ಇಷ್ಟೊಂದು ಆಸಕ್ತಿ ಹೇಗೆ ಬಂತು? ಏ ಬರ್ಬೇಕು ಸರ್, ಮತ್ತೆ ನಾವು ಮನೆಗೆ ಇರೋ ಮಗನೇ ನಾವು ಮಾಡಿದ್ರೆ ವ್ಯವಸಾಯ ನಡಿಬೇಕಲ್ಲ ಸರ್. ತಮ್ಗಳು ಮಾಡ್ ಬೇರೆ ಕೆಲ್ಸಗಳು ಮಾಡ್ತಾರ, ಅವ್ರು ದಾನ ಮಾಡ್ಕೊಂಡು ಹೋಗೋದು, ವೈರ್ ಸುತ್ತದು, ಅವರವು ಇತರ ಕೆಲಸ ಇರ್ತವೆ. ನಾವೇ ಬ್ಯಾಸಾಯದ ಮೇಲೆ ಬಹಳ ಕಾಳಜಿ ಸರ್. ದೊಡ್ಡ ಬದುಕಲ್ಲ ಟ್ಯಾಕ್ಟ್ರಿ ಮಾಡ್ಸಂತೀವಿ. ಈ ಸಾವಣದ ಅರ್ತೆ ಮಾಡೋದು, ಇನ್ನೊಂದು ಮಟ್ಟದು ಎಲ್ಲ ವ್ಯವಸಾಯದಾಗ ಚೆನ್ನಾಗಿ ಅಂತೇಳಿ ಮಾಡ್ಕೊಂತೀವಿ ಸರ್. ಈಗೆಲ್ಲ ಎತ್ತುಗಳನ್ನ ಸಾಕಾಣಿಕೆ ಮಾಡೋದು ನಮ್ಮ ರೈತರು ಬಹಳಷ್ಟು ಕಡಿಮೆ ಅಲ್ವಾ? ಕಡಿಮೆ ಸರ್, ಆದ್ರೂ ನಮ್ಗೆ ಅದು ಹಿಡ್ಸಲ್ಲ ಸರ್. ದೊಡ್ಡ ಬದುಕು ಟ್ಯಾಕ್ಟ್ರಿಗೆ ಗೊಬ್ಬರ ಏರ್ಸೋದು, ಮಣ್ಣು ಏರ್ಸೋದು, ಉಳುಮೆ ಮಾಡಿಸೋದು, ಅದ್ರ ಮಾಡ್ತೀವಿ ಸರ್. ಇದು ಅರ್ತೆ ಮಾಡೋದು, ಅರಗೋದು, ಆಮೇಲೆ ಏನಾರ ಬಿತ್ತನೆ ಮಾಡೋದು, ಇದೆಲ್ಲ ನಾವು ಎತ್ತಿನ ಬ್ಯಾಸಾಯದಾಗ ಸರ್. ಈಗ ಅನುಕೂಲಸ್ಥರು ಅಲ್ಲ, ಅನಾನುಕೂಲಸ್ಥರು ಅಲ್ಲ, ಮಧ್ಯವರ್ತಿಗಳು. ಚೆನ್ನಾಗಿ ಕೆಲಸ, ಅವಳ ಇಳುವರಿ ಚೆನ್ನಾಗಿ ಬರುತ್ತೆ, ಅದು ಅಥವಾ ಕೆಲಸ ಮಾಡ್ಬೋದು ಅಂತೇಳಿ ಈ ಓರಿ ಬ್ಯಾಸಾಯದಾಗ ಮಾಡ್ತೀವಿ ಸರ್. ಎತ್ತುಗಳಿಲ್ಲ ಅಂದ್ರೆ ಅದು ಕೃಷಿ ಅನ್ಸಲ್ಲವಾ? ಇಲ್ಲ ಸರ್, ನಮ್ಮ ಅನುಭವ, ನಾವು ದನ ಇದ್ದು ಓರಿ ಇದ್ದು ಆಮೇಲೆ ಹಾಲು ಮೊಸರು ಮಜ್ಜಿಗೆ ಹಸುಗಳು ಕಟ್ಟಿಕೊಂಡು ಇವೆಲ್ಲ ಮಾಡಿದ್ರೆ ವ್ಯವಸಾಯ ಸರ್. ಸುಮ್ಮನೆ ನಾನು ಮಾಡಿದೆ ಮಾಡ್ತೆ ಯೋಟೋ ಅಡಿಕೆ ಕಾಣ್ತೀವಿ ಅದೇನು ಇದೇನು ಅಂದ್ರೆ ಅಷ್ಟಾಗಿ ಏನು ವ್ಯವಸಾಯ ಕಾಣಿಸಲ್ಲ ಸರ್. ಈಗ ಗುಣಮಟ್ಟದ ಬೆಳೆಗಳು ಬರ್ಬೇಕಂದ್ರೆ ನಾವು ಕೊಟ್ಟಿಗೆ ಗೊಬ್ಬರ ಉಪಯೋಗಿಸ್ಲೇಬೇಕು. ಹಾ, ಅದು ಒಳ್ಳೇದು ಸರ್. ದನಿ ಗೊಬ್ಬರ ನಮ್ಮ ಅನುಭವದಾಗೆ ನಾವು ವ್ಯವಸಾಯನೇ 100 ಕ್ಕೆ 100 ಮಾಡ್ತಾ ಇರೋದು ನಮ್ಮ ಅಜ್ಜರ ಕಾಲದಿಂದಲ್ವ. ದನಿ ಗೊಬ್ಬರ ಬಹಳ ಉತ್ತಮವಾದ ಬೆಳೆ ಸರ್ ಮಾಡ್ಬೇಕು ಅಂದ್ರೆ. ಈ ಇದು ಸೂಪರು ಅವೆಲ್ಲ ಏನ ಈ ನಾವೆಂಗೆ ರೊಟ್ಟಿ ಚಟ್ನಿ ಅದಕ್ಕೆ ತುಪ್ಪ ಹಾಕ್ಯಂಗೆ ಹಾಕ್ಯಂತೆ ಆ ಟೈಪ್ ಸರ್. ಅದಲ್ಲ ಇದು ಮಾಡಿದ್ರೆ ಒಳ್ಳೆ ಬೆಳೆ ಬರುತ್ತೆ ಸರ್. ದನಿ ಗೊಬ್ಬರ ಹೊಡೆದ್ರೆ ವರ್ಷಕ್ಕೊಂದ್ಸರಿ. ಎಮ್ಮೆಗಳನ್ನ ಸಾಕಾಣಿಕೆ ಮಾಡಿದ್ರೆ ಹಸು ಸಾಕಾಣಿಕೆ? ಹಸುಗಳು ಸರ್, ಎಮ್ಮೆ ಆಲೆ ಎಲ್ಲ ಕೈ ಬಿಟ್ಬಿಟ್ರು ಸರ್. ಯಾರು ಅಲ್ಲ, ನಾವು ಮತ್ತೆ ಕರೆಯವಿಗೆ ದಿನ ಮಜ್ಜಿಗೆ ಅನ್ನ ಸಾಂಬಾರು ಉಣ್ಣಕ್ಕೆ ಅವೆಲ್ಲ ಇಲ್ಲದ್ರೆ ಅಡಿಗೆ ಕೆಲಸ ಮಾಡೋದು ಅಂತೇಳಿ ಹೊಸ ಇಟ್ಕೊಂಡಿದ್ವಿ ಸರ್. ಮನೆ ಒಟ್ಟು ಕುಟುಂಬದಾಗ 13 ಜನ ಇದೀವಿ ಸರ್. ಎಲ್ಲರೂ ಕೆಲಸ ಮಾಡ್ತೀವಿ, ಕೆಲವು ಹುಡುಗರು ಓದಕ್ ಹೋಗ್ತಾರೆ. ಹಿಂಗ್ ಮಾಡ್ಕೊಂಡು ವ್ಯವಸಾಯ ತೂಗ್ಸ್ಕೊಂಡು ಹೋಗ್ತಾ ಇದೀವಿ ಸರ್. ಈಗ ಮಕ್ಕಳನ್ನೇನು ಇದು ಕೃಷಿಗೆ ಕರ್ಕೊಂಡಿಲ್ಲ ನೀವು? ಇಲ್ಲ, ಅವ್ರನ್ನೇನು ಎತ್ತಿಯಾಗಿ ಕರ್ಕೊಂಡಿಲ್ಲ. ಸೊ ಓದ್ತಾ ಇದಾರೆ, ಒಬ್ರು ಬಿ ಎಡ್ ಮಾಡ್ಕೊಂಡಿದ್ದಾರೆ, ಇನ್ನೊಬ್ರು ಈ ಕಂಪ್ನಿಯಾಗಿ ಬೆಂಗಳೂರಲ್ಲಿ ಇದಾರೆ. ಅಡಿಕೆಯಲ್ಲಿ ಎಷ್ಟು ನಿಮಗೆ ಲಾಭದಾಯಕ ಆದಾಯ ಬರುತ್ತೆ? ಅದೇ ಸರ್, ವರ್ಷ ಒಂದು ದರಿದ್ರ ಅಂದ್ರೆ ಖರ್ಚು ವೆಚ್ಚ ಕಳೆದು 10 ಲಕ್ಷ ಅದು ಕಾಣ್ತೀವಿ ಸರ್. ಎಷ್ಟು ಎಕರೆ ಒಳಗಡೆ? 5 ಎಕರೆ ಒಳಗೆ ಸರ್. ಕಡಿಮೆ ಆಯ್ತಲ್ಲ 10 ಲಕ್ಷ ಅಂದ್ರೆ ಖರ್ಚು ಕಾಲದ ಸರ್. ಮೋಟರ್ಗಳು ಸುಡೋದು, ಮೋಟರ್ ಎತ್ತಿ ಸುಟ್ರೆ ಒಂದೊಂದು ಸರ್ತಿ 15,000 ಬೇಕು ಸರ್. ನಮ್ಮ 800 ಅಡಿ ಹೋಲ್ ಸರ್, ಅದ್ರಾಗ 6 ನಡೀತದವ. ಈಗ ಅಷ್ಟೊಂದು ಕೊಳವೆ ಬಾವಿ ಹಾಕ್ಸಿದ್ರ ನೀವು? ಹ್ಞೂ ಸರ್, ನಮ್ಮ ಕಡೆ ಎಲ್ಲ ಅಷ್ಟೇ ಸರ್. ನಮ್ಮ ಕಡೆ ಎಲ್ಲ 600 ಅಡಿಯಿಂದಲೂ ಇದೆ ಸರ್. ನಮ್ಮ 2 1,050 ಅಡಿ ಹಾಕ್ಸಿದ್ವಿ. ಇನ್ನು 5 ಬೋರು 850 ಸರ್. ಒಟ್ಟಾರೆ ನಿಮ್ಗೆ ಅಡಿಕೆಯಲ್ಲಿ ಸಾಕಷ್ಟು ಲಾಭ ಆಗುತ್ತೆ ನಂಗಾಯ್ತು. ಆಗುತ್ತೆ ಸರ್, ಅಡಿಕೆಗೂ ಲಾಭ ಕಾಣ್ತೀವಿ. ಹಂಗಿಲ್ಲದ್ರೆ ನಾವು 13 ಜನ ಜೀವನ ಮಾಡಕ್ಕಾಗುತ್ತೆ ಸರ್? ಅಲ್ಲದ್ರೆ ಆಗ್ತಿರಲ್ಲ, ದುಡಿಮೆ ಇದೆ ಸರ್. ಆಮೇಲೆ ಯಾವ ದುರ್ಚಾಟಗಳನ್ನೂ ಇಟ್ಕೊಂಡಲ್ಲ ಯಾರು. ನಾವು ಬಹಳ ಬಿಗಿ ಒಬ್ರಿಗೊಬ್ರು ಮಾಡ್ಕೊಂಡು ಹೋಗ್ತೀವಿ, ವ್ಯವಸಾಯ ನಡ್ಕೊಂಡು ಹೋಗಿ ತೂಗ್ಸ್ಕೊಂಡು ಹೋಗ್ತೀವಿ ಸರ್. ಈಗ ಅಡಿಕೆ ಒಳಗಡೆ ಮಿಶ್ರ ಬೆಳೆಯಾಗಿ ಎಲೆ ಬೆಳೆ ಬೆಳಿತಾ ಇದ್ವಿಲ್ಲ, ಮತ್ತೆ ಸುತ್ತಲೂ ಏನಾದ್ರೂ ಬೌಂಡ್ರಿಗೆ ಏನ್ ಹಾಕಿದ್ರೆ? ಸ್ವಲ್ಪ ಗಾಳಿ ನಳ್ಳು ಅಡಿಕೆ ಗಿಡ ತಡಿಲಿ ಅಂತೇಳಿ ತೆಂಗು ಹಾಕೊಂಡಿದ್ವಿ ಸರ್. ಹಾಕಿದ್ರೆ ತೆಂಗು? ತೆಂಗು ಒಂದು 80 ಗಿಡ ಹಾಕೊಂಡಿದ್ವಿ ಸರ್. ವರ್ಷಿಗೆ ಸರ್ ನಾವೇನು ಅದನ್ನೇ ಪೂರ ಬೆಳೆದಲ್ಲ, ವರಾಂಡ್ಲಕ್ಕೆ 80 ಗಿಡ ಹಾಕೊಂಡಿದ್ವಿ ಸರ್. 4 ಮಳ್ಕೊಂದು. ಎಷ್ಟು ಆದಾಯ ಬರುತ್ತೆ ತೆಂಗಿನಲ್ಲಿ? ತೆಂಗಿನಲ್ಲಿ ಒಂದೊಂದ್ ಪಟ್ಟಿಗೆ ಒಂದ್ಸರಿ ಕೆಡವಿದ್ವಿ ಅಂದ್ರೆ ಖರ್ಚು ಕಾಲದ 28-25,000 ಉಳಿತು ಸರ್. ಒಂದ್ ಮರಕ್ ₹40 ಕೊಡ್ಬೇಕು ಕೆಡವಿದ್ಕೆ. ಅಷ್ಟೆಲ್ಲ ಖರ್ಚು ಕಾಲದ 2,500 ರೂಪಾಯಿ ಬರೋದ್ರು. ನಾವು ಎತ್ತಿನ ಬ್ಯಾಸಾಯದಾಗ ಇರೋದು. ಟ್ಯಾಕ್ಟ್ರಿ ಅವರೆಲ್ಲ ಹಚ್ಚಿ ಹೊಡಿಸ್ತಾರೆ. ಅವರು ಒಂದ್ ಟ್ಯಾಕ್ಟ್ರಿ ಮಂತೆ ತೋಟದಿಂದ ತಂದು ಕೆಡವಿರಿ, 500-600 ರೂಪಾಯಿ ಕೊಡ್ಬೇಕು ಸರ್. ನಾವು ಎತ್ತಿನ ಗಾಡಿ ಕಟ್ಕೊಂಡಿದ್ದೀವಿ, ದಿವಸ 4-5 ಗಾಡಿ ಹೊಡ್ಕೊಂಬಂದು ಕೆಡಿಕೊಂಡ್ಬಿಡ್ತೀವಿ ಸರ್. ಒಂದಿನ ಸೋಮವಾರ ಬಿಡು ನೋಡಿ ಕೆಡಿಸ್ಕೊಂಡು 3 ತಿಂಗಳಿಗೆ ಒಂದ್ಸರಿ ಕೆಡ್ಬೇಕು ಸರ್. ಆವಾಗ 3 ತಿಂಗಳಿಗೆ ಒಂದ್ಸರಿ ಕೆಡಿದ್ರೆ 35-40,000 ಕಾಣ್ತೀವಿ ಸರ್. ವರ್ಷಕ್ಕೆ 1.5 ಲಕ್ಷ ರೂಪಾಯಿ ಅದನ್ನೇ ಕಾಣ್ತೀವಿ ಸರ್ ತೆಂಗೆ. ಹ್ಞೂ, ತೆಂಗಿನಲ್ಲಿ. ಈಗ ಕೊಬ್ಬರಿ ತೆಗೆದು ಒಣ ಕೊಬ್ಬರಿ ಮಾರಾಟ ಮಾಡೋದು, ಕೊಬ್ಬರಿ ಎಣ್ಣೆ ತೆಗೆಯೋದು ಈ ತರ ಮಾಡಲ್ಲ ನೀವು? ಇಲ್ಲ ಸರ್, ಆ ತರ ಏನೋ ಮಂತ ಅನ್ಕೆ ಹಿಂಗೆ ಕಾಯಿ ಆರಲು ಬಂದ ನೀರು ಒಳಗಡೆ ಇಲ್ದವನ್ನ ಹಂಗೆ ಯಾವಾಗಾರ ಹಾಕ್ಯಂತೀವಲ್ಲ 50-100 ಹೊಡ್ಕೊಂಡು ಮನೆಗೆ ಕೊಬ್ಬರಿ ಎಣ್ಣೆ ಹಾಕ್ಸಂತೀವಿ ಸರ್. ಮನೆಗೆ ಅಷ್ಟೇ ಅವಶ್ಯಕಾಯಿನ ಮಾರಾಟ ಸರ್. ಈಗೆಲ್ಲ ಅಡಿಕೆ ಗರಿ ತೆಂಗಿನ ಗರಿ ಇವೆಲ್ಲ ಬೀಳ್ತವೆ, ಅದನ್ನೆಲ್ಲ ಏನ್ ಮಾಡ್ತೀರ ನೀವು? ಇಲ್ಲ ಸರ್, ನಮ್ ಕಡೆ ಅದ್ ಮಾಡಲ್ಲ, ಜನನೇ ಇದು ಸಹ ಇದೇ ನಮಗೆ ಸಾಕ ಇರುತ್ತೆ. ಆ ಕಡೆ ಹೊಸದುರ್ಗ ತಾಲೂಕ್ ಮಾಡಿಸ್ತಾರ, ನಮ್ ಚಿತ್ರದುರ್ಗ ತಾಲೂಕಿನಲ್ಲಿ ಅದನ್ನ ಕಂಡಲ್ಲ. ತೆಂಗಿನ ಗರಿ ಸಿಗೋದು, ಆಮೇಲೆ ಸುಲ್ ಸಿಪ್ಪೆ ಮಾರಾಟ ಮಾಡೋದು, ಆಮೇಲೆ ಕೊಬ್ಬರಿ ಹೊಡೆದ ಮ್ಯಾಗಲ್ ತೊಪ್ಟೆ ಮಾರೋದು ಅದಿಲ್ಲ ಸರ್. ಅಂದ್ರೆ ನೀವೆಲ್ಲ ಅಲ್ಲೇ ಗೊಬ್ಬರ ಮಾಡ್ತೀರಾ? ಇಲ್ಲ, ಗೊಬ್ಬರ ಏನಲ್ಲ ಸರ್, ನಾವು ನೀರೊಲಿ ಬಳಸಿಂತೀವಿ. ನೀರೊಲಿ ಅಡಿಕೆ ಒಲಿಗೆ ಹಾಕೆಂತೀವಿ ಸರ್. ಅಡಿಕೆ ಬೇಸಕ್ ಸರ್, ಅಡಿಕೆ ಬೇಸಕ್ಕೆ ನಾವು ಸ್ನಾನ ಮಾಡಕ್ ನೀರ್ ಕಾಸಕ್ ಅಂಡೇದಕ್ಕೆ ಹಂಗ್ ಮಾಡ್ಕೊಂಡಿ ಸರ್. ಅಡಿಕೆ ಅಂದ್ರೆ ನೀವು ಕೇಣಿ ಕೊಡಲ್ಲ? ಇಲ್ಲ ಸರ್, ನಾವು ಕೇಣಿ ಕೊಡಲ್ಲ, ಮಧ್ಯವರ್ತಿಗಳು ಅವನಾಗ ಅಚ್ಚುಕಟ್ಟಾಗ ಇದೀವಿ. ಕೆಡವನ್ನೊಬ್ಬನ್ ಕರ್ಕೊಂಡು ನಾವೇ ಸ್ವಂತ ಕೆಲಸ ಮಾಡ್ಕೊಂಡು ಸುಲಿಯಕ್ ಕಚ್ಚಿ ಅಂತೀವಿ ಸರ್. ಸುಲಿಸ್ತೀವಿ, ಇಲ್ಲ ಅಂದ್ರೆ ಇವತ್ತಿನ ಕಲಿಗೆ ನಮ್ಮ ಮಿಷಿನ್ ಬಂದವೆ, ಮಿಷಿನ್ಗೆ ಹೊಡಿಸಿ ಅಂತೀವಿ ಸರ್. ಈಗ ಕೇಣಿ ಕೊಟ್ರೆ ಅಷ್ಟು ಲಾಭದಾಯಕ ಆಗಲ್ಲ, ನಾವೇ ಸ್ವತಃ ಬೇಯಿಸಿ ಮಾರಾಟ ಮಾಡಿದ್ರೆ ಹೆಚ್ಚು ಲಾಭ ಅಂತ. ಹೌದು ಸರ್, ಹೆಚ್ಚು ಲಾಭ ಕಾಣ್ತೀವಿ ಸರ್. ಅವರು ನಂಬೋದಕ್ಕೆ ಅವ್ರು ಹೆಂಗ್ ಮಾಡಿ ಕೊಡ್ತಾರೆ ಸರ್? ಎಕರಿಗೆ 10 ಕ್ವಿಂಟಲ್ ಉದುರ್ತುತ್ತೆ ಅಂದ್ರೆ ಅವ್ರು 6-7 ಕ್ವಿಂಟಲ್ ಕಟ್ತಾರೆ, ಕೂಲಿ ನಾಲಿ ಖರ್ಚು ವೆಚ್ಚ ಸುಲಿಸಿ ಬೇಯಿಸಿ ಒಣಗಿಸಿ ಕಾಣತ್ತೆ ಅಂತ. ನಾವು ಅದನ್ನೆಲ್ಲ ನೋಡಿರ್ತೀವಲ್ಲ, ನಾವೇ ಸ್ವಂತ ಮಾಡಿಸೋದ್ರಿಂದ ಒಳ್ಳೆ ಅನುಕೂಲ ಸರ್, ದುಡ್ಡು ಕಾಣ್ತೀವಿ, ಲಾಭದಾಯಕ. ಒಟ್ಟಾರೆ ಅಡಿಕೆಯಲ್ಲಿ ಈ ಒಂದು ವಿಳಿದೆಲೆ ಕೃಷಿಯನ್ನು ಅಂತರ ಬೆಳೆಯಾಗಿ ಮಾಡ್ತಾ ಇದ್ರಲ್ಲ, ಏನನ್ಸುತ್ತೆ ನಿಮಗೆ? ಒಳ್ಳೇದನ್ನಿಸುತ್ತೆ. ಎಕರೆಗೆ 10-12 ಕ್ವಿಂಟಲ್ ಅಡಿಕೆನೆ ಬರುತ್ತೆ ಸಪ್ರೇಟ್ ಆಗಿ, 2 ಎಕರೆ ವಿಳೆದೆಲೆ ಹಾಕಿದೀವಲ್ಲ ಅದು ಇವಕ್ಕಿಂತಲೂ ಮಾಮೂಲು ತೋಟಗಳಿಗಿಂತಲೂ ಒಳ್ಳೆ ಅಡಿಕೆ ಬರುತ್ತೆ, ಒಳ್ಳೆ ಇಳುವರಿ ಬರುತ್ತೆ. ಎಲೆಲ್ಲ ನೀವು ವೇಸ್ಟ್ ಆದ ಎಲೆ ಅಂದ್ರೆ ಬಲ್ತ್ ಎಲ್ಲೆಲ್ಲ ಕಟ್ ಮಾಡಿ ಕೆಳಗಾಗುತ್ತೆ, ಅಡಿಕೆ ಗೊಬ್ಬರ ಆಗುತ್ತೆ. ಹೌದು ಸರ್, ಒಳ್ಳೆ ಎಲೆ ಗೊಬ್ಬರ ಅಂತ. ಹಸ್ರೆಲೆ ಗೊಬ್ಬರ, ಹಸ್ರೆಲೆ ಗೊಬ್ಬರ ಆದಂಗ ಸಹ ವಿಳೆದೆಲೆ ಮಾಮೂಲು ಹಿಂಗೆ ಹಂಗ ಎಡ್ದಾರೆ ಹಿಂಗೆ ಇರುತ್ತ. ತಿಂಗಳು ತುಂಬತಿ ಕೊಳ್ತೋ ಬಿಡುತ್ತೆ, ನಾವು ನೀರು ಕಟ್ಟಿ ಓಡಾಡ್ತಾ ಮಾಡ್ತಾ ಕೆಲಸ ಕಳೆ ಮಳೆ ತಕ್ಕಂತಿರೋದಕ್ಕೆ ಅದು ಗೊಬ್ಬರ ಆಗ್ಬಿಡುತ್ತೆ ಸರ್. ಹಂಗಾಗಿ ಬೇರೆ ಅಡಿಕೆ ತೋಟಗಳಿಗಿನ್ನ ಇದ್ರಲ್ಲಿ ಲೆಕ್ಕ ಹಾಕಿದ್ರೆ ಎಲೆ ನೆಲಿಗೆ ಆಗುತ್ತೆ ಸರ್. ನಿಮ್ಗೆ ಏನನ್ಸುತ್ತೆ ಕೃಷಿ ಬದುಕು? ಕೃಷಿ ಬದುಕು ಮಾಡ್ಕೊಂಡು ಹೋಗಿ ಮಟ್ಟಂಗ್ ಹೋದ್ರೆ ಮಳೆ ಇದ್ದು ನೀರಿನ ಇದ್ದು ಅನುಕೂಲ, ಒಳ್ಳೆ ಇದಾಗುತ್ತೆ ಸರ್. ಒಟ್ಟಾರಿಗೆಲ್ಲ ಅಣ್ಣ ತಮ್ಮಂದ್ರೆಲ್ಲ ಒಗ್ಗೂಡಿ ಕೃಷಿ ಕುಟುಂಬ ನಡೆಸ್ತಾ ಇದ್ರಲ್ಲ, ನೆಮ್ಮದಿಯಿಂದ ಜೀವನ ನಡೆಸ್ತಾ ಇದ್ರೆ? ನೆಮ್ಮದಿಯಿಂದ ಜೀವನ ನಡೆಸ, ಯಾಕೆಂದ್ರೆ ಕೆಲವರು ಏನೇನೋ ಮಾಡ್ತಾರ ಸಹ ಅವ್ರ ತರ ಅಂತ ನಮ್ದಲ್ಲ. ಕುಡ್ತ ಎಡ್ಡು ಈಸ್ಬಿಟ್ಟು ಪೋಲಿ ಪಟ್ಟಿಂಗ್ ತನ ಮಾಡಿದ್ರೆ ಜೀವನ ನಡೆಸಕ್ ಆಗಲ್ಲ ಸರ್. ಯಾವುದು ಇದಿಲ್ಲ, ಅವ್ರ ಭಯ ನಮ್ಗಿದೆ, ನಮ್ ಭಯ ಅವ್ರಿಗಿದೆ. ಹಂಗಾಗಿ ವ್ಯವಸಾಯನು ಒಳ್ಳೇದು ಸರ್, ನೌಕರಿಗಿನ್ನ ಒಳ್ಳೇದು. ಈಗ ಹೊಲದಲ್ಲೇ ಮನೆ ಕಟ್ಕೊಂಡಿದ್ರ, ದನಕರುಗಳನ್ನ ಸಾಕಾಣಿಕೆ ಮಾಡಿದ್ರ, ಎತ್ತು ಸಾಕಾಣಿಕೆ ಮಾಡಿದ್ರ, ತುಂಬಾ ನೆಮ್ಮದಿ ಇದೆ. ತುಂಬಾ ನೆಮ್ಮದಿಯಾಗಿ ಜೀವನ ನಡೆಸ್ಕೊಂಡು ಹೋಗ್ತೀವಿ ಸರ್. ಒಳ್ಳೇದು ಸುರೇಶಪ್ಪ ಅವ್ರೆ, ಇಲ್ಲೇ ತನಕ ಅಡಿಕೆ ಬೆಳೆ ಒಳಗ ಅಂತರ ಬೆಳೆಯಾಗಿ ಈ ಒಂದು ವಿಳೆದೆಲೆ ಕೃಷಿಯನ್ನ ಯಾವ ರೀತಿ ಮಾಡ್ತಾ ಇದ್ದೀರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಅಡಿಕೆಯಲ್ಲಿ ಮಿಶ್ರ ಬೆಳೆಯಾಗಿ ವೀಳ್ಯದೆಲೆ ಕೃಷಿಯ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಗೊಡಬನಹಾಳು ಗ್ರಾಮದ ಕೃಷಿಕ ಜಿಎಂ ಸುರೇಶಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಅರೇ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹೇಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. झरने का पानी भी बंद, लैंडस्लाइड होने के लक्षण, अरे सब लोग इकट्ठे हो, क्या खबर है राघव बाबू? खबर कुछ ठीक नहीं है काका, लैंडस्लाइड होने का खतरा है, अरे किसी सुरक्षित स्थान पर चलना पड़ेगा. कैसे कैसे घर बार छोड़ दे? अरे घर की चिंता छोड़ो, जल्दी से अपना सेफ्टी किट और जरूरी कागजात लेकर किसी सुरक्षित स्थान पर पहुँचो. लैंडस्लाइड हुआ था और इसके दोबारा आने के आसार. आपके हित में तत्पर NDMA. ನಿಮ್ಮ ಮನೆ ಅಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800-120-4049 ಕರೆ ಮಾಡಿ. ಇದೀಗ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಒಂದು ಜನಪದ ಗೀತೆಯನ್ನು ಕೇಳಿ ಬರೋಣ.

ಈ ದಿನ ನಾವು ವಿವಿಧ ಸಂಗ್ರಹಣಾ ತಂತ್ರಜ್ಞಾನಗಳಿಂದ ಮಳೆ ನೀರಿನ ಸಂಗ್ರಹಣೆ ಹಾಗೂ ಕೃಷಿಯಲ್ಲಿ ಅದರ ಸಮರ್ಪಕ ಬಳಕೆ ಅನ್ನೋ ವಿಷಯದ ಕುರಿತಂತೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಮಗೆಲ್ಲರಿಗೂ ಗೊತ್ತು ಇತ್ತೀಚಿನ ದಿನಗಳಲ್ಲಿ ಎಷ್ಟು ನೀರಾವರಿ ನೀರಿನ ಕೊರತೆ ಇದೆ, ಮತ್ತು ನಾವೆಲ್ಲ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನದಾಗಿ ಈ ಮೈಕ್ರೋ ಇರಿಗೇಷನ್ಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದೀವಿ. ಅಂಥದ್ರಲ್ಲಿ ನಾವು ಬಿದ್ದಂಥ ಮಳೆ ನೀರನ್ನು ನಮ್ಮ ಜಮೀನುಗಳಲ್ಲಿ ಯಾವ ರೀತಿ ಸಂಗ್ರಹಣೆ ಮಾಡ್ಬೋದು, ಆ ಸಂಗ್ರಹಣೆ ಮಾಡಲಿಕ್ಕೆ ಯಾವೆಲ್ಲ ತಂತ್ರಜ್ಞಾನಗಳನ್ನ ಬಳಕೆ ಮಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಈ ದಿನ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ಸಣ್ಣ ಗುಣಿಗಳು ಅಂದ್ರೆ ಮೈಕ್ರೋ ಬೇಸಿನ್ಸ್ ಅಂತ ಕರಿತೀವಿ. ಇವೇನಪ್ಪಾ ಅಂದ್ರೆ ಸಣ್ಣ ಸಣ್ಣ ಗುಣಿಗಳಾಗಿದ್ದು ಇದರ ಸುತ್ತ ಕಲ್ಲು ಅಥವಾ ಮಣ್ಣಿನ ಬದುಗಳಿಂದ ಕೂಡಿರುತ್ತೆ. ಮತ್ತೆ ಈ ಗುಣಿಗಳಲ್ಲಿ ಮಳೆ ನೀರು ಸಂಗ್ರಹಣೆಯಾಗುತ್ತೆ, ಮತ್ತೆ ಈ ಸಂಗ್ರಹಣೆ ಆದಂತ ನೀರನ್ನ ಸಣ್ಣ ಪ್ರಮಾಣದಲ್ಲಿ ಗಿಡ ಅಥವಾ ಮರಗಳನ್ನ ಬೆಳಿಲಿಕ್ಕೆ, ಮುಖ್ಯವಾಗಿ ಹಣ್ಣಿನ ಗಿಡಗಳನ್ನ ಬೆಳಿಲಿಕ್ಕೆ ನಾವು ಬಳಕೆ ಮಾಡಬಹುದಾಗಿದೆ. ಈ ತಂತ್ರಜ್ಞಾನದಿಂದ ಮಳೆ ನೀರು ಕೊಚ್ಚಿ ಹೋಗೋದನ್ನ ತಡೆದು ನೀರಿನ ಇಂಗುವಿಕೆಯನ್ನ ಜಾಸ್ತಿ ಮಾಡಿ ಮತ್ತು ಮಣ್ಣಿನ ಸವಕಳಿಯನ್ನ